ತಜ್ಞರ ಸಭೆ ನಂತರ ಸರ್ಕಾರದ ಅಂತಿಮ ತೀರ್ಮಾನ, ಸಚಿವ ಡಾ ಎಂಸಿ ಸುಧಾಕರ್. ಕಾರವಾರದಲ್ಲಿ ನೌಕಾಪಡೆಯ ತಾಲೀಮು ಪ್ರದರ್ಶನ. ರಾಜ್ಯಾದ್ಯಂತ ನಾಳೆಯಿಂದ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಬೀಜ ಪ್ರಮಾಣದ ಪ್ರಾಮುಖ್ಯತೆ ಮತ್ತು ಕರ್ನಾಟಕ ಬೀಜ ಪ್ರಮಾಣ ಸಂಸ್ಥೆಯ ಕಾರ್ಯಚಟುವಟಿಕೆ ಕುರಿತು ಉಪನಿರ್ದೇಶಕರಾದ ಜೆಎಂ ಗುರು ಬಸವರಾಜ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಆರಂಭದಲ್ಲಿ ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ, ಕೇಂದ್ರ ಸರ್ಕಾರದ ಪಿಡಿಎಂಸಿ ಯೋಜನೆ ಕುರಿತು ಮಾಹಿತಿಯನ್ನು ಕೇಳುವಿರಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕಾರ್ಯಕ್ರಮದ ಕೊನೆಯಲ್ಲಿ ಕುಷ್ಟಗಿಯ ವಿವಿಧ ಕಲಾವಿದರಿಂದ ಚೌಡಿಕೆ ಪದಗಳನ್ನು ಕೇಳುವಿರಿ. ಇವಿಷ್ಟು ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು. ಹಾಗಾದರೆ ಆರಂಭದಲ್ಲಿ ಕೇಳೋಣ ಬೀಜ ಪ್ರಮಾಣದ ಪ್ರಾಮುಖ್ಯತೆ ಮತ್ತು ಕರ್ನಾಟಕ ಬೀಜ ಪ್ರಮಾಣ ಸಂಸ್ಥೆಯ ಕಾರ್ಯಚಟುವಟಿಕೆ ಕುರಿತು ಉಪನಿರ್ದೇಶಕರಾದ ಜೆಎಂ ಗುರು ಬಸವರಾಜ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಬೀಜ ಪ್ರಮಾಣೀಕರಣ ಸಂಸ್ಥೆ ರಾಯಚೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಈ ಒಂದು ಸಂಸ್ಥೆಯ ಕಾರ್ಯಚಟುವಟಿಕೆಗಳು, ಬೀಜ ಪ್ರಮಾಣೀಕರಣ ಅಂದ್ರೇನು, ಯಾವ ರೀತಿ ಬೀಜ ಪ್ರಮಾಣೀಕರಣವನ್ನು ಮಾಡ್ತಾ ಇದೆ, ಯಾವ್ಯಾವ ಬೀಜದಲ್ಲಿ ರೈತರ ಬೀಜಗಳನ್ನು ಪ್ರಮಾಣೀಕರಣವನ್ನು ಮಾಡಿ ರೈತರಿಗೆ ಬಿಡುಗಡೆ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ವಿಚಾರವನ್ನು ಹಂಚಿಕೊಳ್ಳಕ್ಕೆ ನಮ್ಮೊಂದಿಗೆ ಈ ಒಂದು ಕರ್ನಾಟಕ ರಾಜ್ಯ ಬೀಜ ಪ್ರಮಾಣೀಕರಣ ಸಂಸ್ಥೆ ರಾಯಚೂರಿನ ಉಪನಿರ್ದೇಶಕರಾದಂಥ ಜಿಎಂ ಗುರುಬಸವರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಜಿಎಂ ಗುರುಬಸವರಾಜ್ ಅವರೇ. ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ಹೇಳಿ, ಕರ್ನಾಟಕ ರಾಜ್ಯ ಬೀಜ ಪ್ರಮಾಣೀಕರಣ ಸಂಸ್ಥೆ ಅಂಗಸಂಸ್ಥೆ ರಾಯಚೂರಿನಲ್ಲಿ ಕೆಲಸ ಮಾಡ್ತಾ ಇದೆ. ಪ್ರಮುಖವಾಗಿ ಏನಿದು ಬೀಜ ಪ್ರಮಾಣೀಕರಣ ಸಂಸ್ಥೆ ಕಾರ್ಯಚಟುವಟಿಕೆಗಳು, ಕೆಲಸ ಏನು ಪ್ರಮುಖವಾಗಿ? ಕರ್ನಾಟಕ ರಾಜ್ಯ ಬೀಜ ಪ್ರಮಾಣ ಸಂಸ್ಥೆ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಅಂಗಸಂಸ್ಥೆ. ಹಂಗಾಗಿ ನಾವು ರಾಯಚೂರು ಜಿಲ್ಲೆಯಲ್ಲಿ ಮುಂಗಾರಂಗಾಮಿನಲ್ಲಿ ಭತ್ತ ಮತ್ತು ತೊಗರಿ ಬೆಳೆಗಳ ವಿವಿಧ ತಳಿಗಳನ್ನು ಪ್ರಮಾಣೀಕರಣಕ್ಕೆ ಅಂಗೀಕರಿಸ್ತಾ ಇದ್ದೀವಿ. ಹಿಂಗಾರಂಗಾಮಿನಲ್ಲಿ ನಾವು ಕಡಲೆಯ ಬೆಳೆಯ ವಿವಿಧ ತಳಿಗಳನ್ನು ಕೂಡ ಪ್ರಮಾಣೀಕರಣಕ್ಕೆ ಅಂಗೀಕರಿಸ್ತೀವಿ. ಹಾಗೂ ಬೇಸಿಗೆ ಹಂಗಾಮಿನಲ್ಲಿ ವಿವಿಧ ಭತ್ತಿ ತಳಿಗಳನ್ನು ಪ್ರಮಾಣೀಕರಣಕ್ಕೆ ಅಂಗೀಕರಿಸಿ ಪ್ರಮಾಣೀಕರಿಸ್ತಾ ಇದ್ದೀವಿ. ಇದು ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ, ಯಾವುದಾದ್ರೂ ಒಂದು ಸಂಸ್ಥೆ ಅಥವಾ ಒಂದು ಕಂಪನಿ ನಮ್ಮಲ್ಲಿ ನೋಂದಾವಣೆ ಮಾಡ್ಕೋಬೇಕಾದ್ರೆ ನಾವು ಬೀಜೋತ್ಪಾದಕರ ನೋಂದಾವಣೆ ಅಂತೇಳಿ ಮಾಡ್ಕೊಳ್ತೀವಿ. ಇದರ ಅವಧಿ 1 ಏಪ್ರಿಲ್ ನಿಂದ 31 ಮಾರ್ಚ್ ವರೆಗೆ ಇರ್ತದೆ. ಮೊದಲನೇ ಸಲ ಮಾಡುವ ಹೊತ್ತಿನಾಗ ಇದನ್ನ ನೋಂದಾವಣೆ ಅಂತ ಹೇಳ್ತೀವಿ. ಈ ನೋಂದಾವಣೆಗಾಗಿ ಪ್ರಾಮಾಣಿತ ಬೀಜೋತ್ಪಾದನೆ ಮಾಡತಕ್ಕಂತ ಸಂಸ್ಥೆಯವರು GST ಫಾರ್ಮು ಮತ್ತು ಆಧಾರ್ ಕಾರ್ಡ್ ಅನ್ನ ಸಲ್ಲಿಸಿ, ನಮ್ಮ ಒಂದು ಒಂದೇ ಪೇಜ್ ಇರತಕ್ಕಂತ ಒಂದು ಅರ್ಜಿ ಇದೆ, ಅದನ್ನು ತುಂಬಿ 2,000 ರೂಪಾಯಿ ಒಂದು ನೋಂದಾವಣೆ ಶುಲ್ಕವನ್ನು ಪಾವತಿ ಮಾಡಿದ್ರೆ ನಾವು ಅದನ್ನ ಸಂಸ್ಥೆಯನ್ನ ನೋಂದಾವಣೆ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಅವರು ಪ್ರಾಮಾಣಿತ ಬೀಜೋತ್ಪಾದನೆ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ತೀವಿ. ಈಗ ಬೀಜ ಪ್ರಮಾಣೀಕರಣ ಆದ್ರೆ ಮಾತ್ರ ಅದು ಬಿತ್ತನೆ ಮಾಡ್ಲಿಕ್ಕೆ ಯೋಗ್ಯ ಅಂತ ಹೇಳ್ತಿರ್ತಾವೆ. ಪ್ರಮಾಣೀಕರಣ ಆಗಬೇಕು ಬೀಜ. ಪ್ರಮಾಣೀಕರಣ ಅಂತಂದ್ರೆ ಇಲ್ಲಿ ಏನು ಅಂತಂದ್ರೆ ಡಬಲ್ ಚೆಕ್. ಇದು ಡಬಲ್ ಚೆಕ್ ಅಂತಂದ್ರೆ ಈಗ ಬೀಜದ ಒಂದು ಪ್ಯಾಕೆಟ್ ಗಳ ಮೇಲೆ ಎರಡು ಲೇಬಲ್ ಇರ್ತದೆ, ಒಂದು ಬೀಜೋತ್ಪಾದಕರ ಲೇಬಲ್, ಎರಡನೇದು ನಮ್ಮ ಪ್ರಮಾಣನ ಸಂಸ್ಥೆಯ ಲೇಬಲ್ ಇರ್ತದೆ. ಇಲ್ಲಿ ಡಬಲ್ ಚೆಕ್ ಅಂದ್ರೆ ಯಾವ ತರ ಬೀಜೋತ್ಪಾದನಾ ಕಂಪನಿಯಲ್ಲಿ ಒಂದು ತಾಂತ್ರಿಕ ಅಧಿಕಾರಿಗಳು ಇರ್ತಾರೆ ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಕೂಡ ತಾಂತ್ರಿಕ ಅಧಿಕಾರಿಗಳಿದ್ದು ಒಟ್ಟಾಗಿ ಇಬ್ರು ಕ್ಷೇತ್ರ ಮಟ್ಟದಲ್ಲಿ ಕೂಡ ನಿರೀಕ್ಷಣೆಯನ್ನು ಕೈಗೊಂಡು ಕ್ಷೇತ್ರ ಮಟ್ಟವನ್ನು ಹೊಂದಿರತಕ್ಕಂತ ತಾಕುಗಳನ್ನು ಮಾತ್ರ ನಾವು ಪ್ರಮಾಣೀಕರಣಕ್ಕೆ ಅಂಗೀಕರಿಸ್ತೀವಿ. ಹಾಗಾಗಿ ಈ ಪ್ರಮಾಣಿತ ಬೀಜಗಳು ಉತ್ತಮ ಗುಣಮಟ್ಟದ ಬೀಜಗಳಾಗಿರುತ್ತವೆ. ಆದ ಕಾರಣ ಎಲ್ಲಾ ಬೀಜೋತ್ಪಾದಕರಲ್ಲಿ ನಾನು ಏನ್ ಕೇಳ್ತೇನೆ ಅಂದ್ರೆ ಹೆಚ್ಚು ಹೆಚ್ಚು ಪ್ರಮಾಣೀಕರಣಕ್ಕೆ ಬರ್ರಿ ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ಒದಗಿಸ್ರಿ ಅಂತೇಳಿ ನಾನು ಈ ಮೂಲಕ ಕೂಡ ಮನವಿ ಮಾಡ್ಕೊಳ್ತೀನಿ. ಈಗ ಒಬ್ಬ ರೈತ ಉದಾಹರಣೆಗೆ ರಾಯಚೂರು ಜಿಲ್ಲೆಯಲ್ಲಿ ತಾವು ಹೇಳಿದಂಗೆ ಭತ್ತ ಬೀಜೋತ್ಪಾದನೆ ಆಗ್ತಾ ಇದೆ, ತೊಗರಿ ಬೀಜೋತ್ಪಾದನೆ ಆಗ್ತಾ ಇದೆ, ಕಡಲೆ ಬೀಜೋತ್ಪಾದನೆ ಆಗ್ತಾ ಇದೆ, ನಾ ತಿಳಿದಂಗೆ ಮತ್ತೆ ಹಿಂಗಾರಿ ಜೋಳದ ಬೀಜೋತ್ಪಾದನೆ ಇರಬಹುದು ಅಂತ ಅನ್ಸುತ್ತೆ ನನಗೆ ಜಿಲ್ಲೆಯಲ್ಲಿ. ಜಿಲ್ಲೆಯಲ್ಲಿ ಇದೆ ಹಿಂಗಾರಿ, ಮಾಲ್ದಂಡಿ ಸ್ವಲ್ಪ ಪ್ರಮಾಣದಲ್ಲಿ ಇದೆ, ಬಹಳ ತುಂಬಾ ಕಡಿಮೆ ಆಗಿದೆ, ಬೇಡಿಕೆ ಕಡಿಮೆ ಇರೋದ್ರಿಂದ ನೋಂದಾವಣೆ ಕೂಡ ಕ್ಷೇತ್ರ ಕಡಿಮೆ ಆಗ್ತಾ ಇದೆ. ಆದ್ರೆ ಹೆಚ್ಚಾಗಿ ಕಡಲೆ, ವಿವಿಧ ತಳಿಗಳ ಕಡಲೆ ಬೀಜೋತ್ಪಾದನೆ ಹೆಚ್ಚಾಗಿದೆ ರಾಯಚೂರು ಜಿಲ್ಲೆಯಲ್ಲಿ. ಈಗ ಬೀಜ ರೈತರದ ಒಂದು ನೋಂದಾವಣೆಗೆ ಬರೋಣ, ರೈತರ ನೋಂದಾವಣೆ ಆಗಬೇಕು, ಬೀಜ ಉತ್ಪಾದನೆ ಮಾಡುವಂತ ರೈತರು ನಿಮ್ಮ ಸಂಸ್ಥೆಯಲ್ಲಿ ನೋಂದಾವಣೆಯನ್ನು ಮಾಡ್ಕೋಬೇಕಾ ಹೇಗೆ? ಇಲ್ಲ, ನಮ್ಮಲ್ಲಿ ಫಸ್ಟ್ ಬೀಜೋತ್ಪಾದಕರ ನೋಂದಾವಣೆ, ಅದೇ 2,000 ರೂಪಾಯಿ ಪೇಮೆಂಟ್ ಮಾಡಿದ್ರೆ ಬೀಜೋತ್ಪಾದಕರ ನೋಂದಾವಣೆ ಮಾಡ್ಕೊಳ್ತೀವಿ. ಆ ಬೀಜೋತ್ಪಾದಕರ ಮೂಲಕ ಇವರು ಬೀಜೋತ್ಪಾದನೆ ಮಾಡಲಿಕ್ಕೆ ತಳಿವರ್ಧಕ ಬೀಜ ಅಥವಾ ಮೂಲ ಬೀಜವನ್ನು ಪಡ್ಕೊಂಡು, ಯಾರಿಗೆ ಬೀಜೋತ್ಪಾದಕರಿಗೆ ಇವರು ನಮ್ಮ ಇನ್ಸ್ಪೆಕ್ಷನ್ ಚಾರ್ಜಸ್ ಇರ್ತದೆ ಪ್ರತಿ ಎಕರೆಗೆ. ಫಾರ್ ಎಕ್ಸಾಂಪಲ್ ಈಗ ಭತ್ತದಲ್ಲಿ ಆದ್ರೆ ಪ್ರತಿ ಎಕರೆಗೆ ನಾವು 145 ರೂಪಾಯಿ ಇನ್ಸ್ಪೆಕ್ಷನ್ ಚಾರ್ಜ್ ತಗೊಳ್ತೀವಿ ಮತ್ತು 150 ರೂಪಾಯಿ ಬೀಜ ಪರೀಕ್ಷಾ ಶುಲ್ಕ. ಮತ್ತು ರೈತರ ನೋಂದಾವಣೆ ಅಂತ ಪ್ರತಿ ರೈತರಿಗೆ ಆ ಒಂದು ಹಂಗಾಮಿನಲ್ಲಿ ಪ್ರತಿ ಹಳ್ಳಿಗೆ ಒಂದು ಹಳ್ಳಿಯಲ್ಲಿ ಬೀಜೋತ್ಪಾದನೆ ಮಾಡ್ತಾರೆ ಅಂದ್ರೆ 25 ರೂಪಾಯಿ ತಗೊಳ್ತೀವಿ. ಆ ರೀತಿ ಒಂದು ಕ್ರಾಪ್ ಮಾಡಿದಾಗ ಅದು 25 ರೂಪಾಯಿ ಪೇಮೆಂಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಮುಂಗಾರಿನಲ್ಲಿ ಭತ್ತ ತಗೊಂಡ್ರೆ ರೈತ ಮತ್ತೆ ತೊಗರಿ ತಗೊಂಡ್ರೆ ಎರಡನೇ ಸಲ ಅವ್ನು 25 ರೂಪಾಯಿ ಕಟ್ಟೋದು ಬೇಕಿಲ್ಲ. ಒಂದು ಸೀಸನ್ಗೆ ಒಂದು ಹಳ್ಳಿಗೆ ಒಬ್ಬ ರೈತ ಒಂದ್ ಸಲ ಪೇಮೆಂಟ್ ಮಾಡಿದ್ರೆ ನೋಂದಾವಣೆ ಶುಲ್ಕ ಸಾಕು. ಹಾಗಾಗಿ ಒಂದು ಸಲ 25 ರೂಪಾಯಿ ಪೇಮೆಂಟ್ ಮಾಡಿದ್ರೆ ಆ ರೈತ ಎಷ್ಟು ಕ್ರಾಪ್ ಗಳಾದ್ರೂ ಬೆಳೆಗಳನ್ನಾದ್ರೂ ಪ್ರಮಾಣೀಕರಣಕ್ಕೆ ನೋಂದಾವಣೆ ಮಾಡಿಕೊಳ್ಬಹುದು. ಹಂಗಾಗಿ ನಾವು ಅದನ್ನ ಅವರು ನೇರವಾಗಿ ತುಂಬಂಗಿಲ್ಲ, ಆ ಬೀಜೋತ್ಪಾದಕರಿಗೆ ತುಂಬಬೇಕು. ಅವರು ಇವ್ರ ಎಲ್ಲಾ ರೈತರುಗಳು ಒಂದು ಪಟ್ಟಿ ಮಾಡಿ ಯಾವ ಬೆಳೆ ತಳಿಗಳು, ಆನಂತರ ಇವ್ರ ಸರ್ವೆ ನಂಬರ್ ಏನು, ಆನಂತರ ಎಷ್ಟು ಕ್ಷೇತ್ರದಲ್ಲಿ ಬಿತ್ತನೆಯನ್ನು ಮಾಡಿದ್ದಾರೆ ಅಂತಕ್ಕಂತ ಮಾಹಿತಿಯನ್ನ ಒಂದು ಲಿಸ್ಟ್ ಮಾಡಿಕೊಂಡು ನಮಗೆ ಉತ್ಪಾದಕರು ಕೊಡ್ತಾರೆ, ಬೀಜೋತ್ಪಾದಕರು ನಮಗೆ ನಮ್ಮ ಕಚೇರಿಗೆ ಸಲ್ಲಿಸ್ತಾರೆ. ಆಮೇಲೆ ಇದಕ್ಕೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ರೈತ ಯಾವ ಒಂದು ಆರ್ ಟಿ ಸಿ ಅಂದ್ರೆ ಸರ್ವೆ ನಂಬರ್ ನಲ್ಲಿ ಬೀಜೋತ್ಪಾದನೆ ಮಾಡ್ತೇನೆ ಅನ್ನೋದಕ್ಕೆ ಆ ಒಂದು ಕ್ಷೇತ್ರದ ಆರ್ ಟಿ ಸಿ ಪಾಣಿ ಪತ್ರ ಕಂಪಲ್ಸರಿ ಇರಬೇಕು, ಮತ್ತು ರೈತನಿಂದ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ನಮ್ಮ ಕಚೇರಿಗೆ ಸಲ್ಲಿಸತಕ್ಕಂತ ಕಡ್ಡಾಯವಾಗಿರ್ತದೆ. ಅಂದ್ರೆ ಈಗ ಉದಾಹರಣೆ ಅಂತಂದ್ರೆ ಬೀಜ ನಿಗಮ ಅಂತಿದೆ ನಮ್ಮ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯ ಬೀಜ ನಿಗಮ ಅಂತೇಳಿ, ಆ ಬೀಜ ನಿಗಮ ಉತ್ಪಾದನಾ ಸಂಸ್ಥೆ, ಅದು ಬೀಜೋತ್ಪಾದನಾ ಸಂಸ್ಥೆ. ಹೌದು ಹೌದು, ಅಲ್ಲಿ ರೈತರು ನೋಂದಾವಣೆಯನ್ನ ಮಾಡ್ಕೋಬೇಕು. ಅವರು ಬೀಜೋತ್ಪಾದಕರು, ಬೀಜೋತ್ಪಾದಕರು ಮಾಡಿಸ್ತಾರೆ. ಈ ರೈತರನ್ನೆಲ್ಲ ನಮ್ಮ ಕಚೇರಿಗೆ ಬಂದು ಅವ್ರ ಮಾಹಿತಿಗಳನ್ನೆಲ್ಲ ತಗೊಂಡ್ಬಂದು ನಮ್ಮ ಕಚೇರಿಯಲ್ಲಿ ನೋಂದಾವಣೆ ಆಗುತ್ತೆ. ನೇರವಾಗಿ ರೈತರು ನಿಮ್ಮ ಕಚೇರಿ ಬರಬೇಕಾಗಿಲ್ಲ. ನೇರವಾಗಿ ಅಂತಂದ್ರೆ ಅವ್ರ ರೈತರು ಆಕ್ಚುಲಿ ನಮಗೆ ನೇರವಾಗಿ ಸಂಪರ್ಕಕ್ಕೆ ಬರೋದೇ ಇಲ್ಲ. ಫಸ್ಟ್ ಇನ್ಸ್ಪೆಕ್ಷನ್ಗೆ ಹೋಗೋವರೆಗೆ ನಮಗೆ ಇಂಥ ರೈತ ಬೀಜೋತ್ಪಾದನೆ ಮಾಡ್ತಾನೆ ಅನ್ನೋದು ಗೊತ್ತಾಗಲ್ಲ. ಹಂಗಾಗಿ ಬೀಜೋತ್ಪಾದಕರು ನಮಗೆ ಅರ್ಜಿ ಸಲ್ಲಿಸಿದ ನಂತರ ಮೊದಲನೇ ಕ್ಷೇತ್ರ ನಿರೀಕ್ಷಣೆಗೆ ಕೂಡ ಜೊತೆಲೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ನಂತರ ಅವಾಗ ನಮಗೆ ರೈತನ ಪರಿಚಯ ಆಗ್ತದೆ. ಅವಾಗ ನಾವು ಬೀಜೋತ್ಪಾದಕರ ಜೊತೆ ಬೀಜೋತ್ಪಾದನೆ ಮಾಡ್ತಕ್ಕಂಥ ರೈತನಿಗೆ ನಾವೆಲ್ಲ ಗೈಡ್ ಮಾಡ್ತೀವಿ, ಯಾವ ತರ ಇದರಲ್ಲಿ ಫೀಲ್ಡ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಯಾವ ತರ ಅನ್ಯ ಜಾತಿಗಳು ಇರಲಾರ್ದಂಗ ತೆಗಿಬೇಕು, ತೆಗೆದ್ರೆ ಅವಾಗ ಅದ್ರ ಗುಣಮಟ್ಟ ಯಾವ ತರ ಕಾಪಾಡುತ್ತೆ ಅಂತೇಳಿ ನಾವು ಕಾಲಕಾಲಕ್ಕೆ ತಕ್ಕಂಗೆ ಕ್ಷೇತ್ರ ನಿರೀಕ್ಷೆಗಳನ್ನ ಪ್ಲಾನ್ ಮಾಡ್ತೀವಿ. ಈಗ ಒಂದು ಭತ್ತ ಬಹಳಷ್ಟು ಕ್ಷೇತ್ರ ಇದೆ ನಮ್ಮ ಭತ್ತ, ಮತ್ತು ನೀವು ಹೇಳಿದಂಗೆ ತೊಗರಿ ಮುಂಗಾರು ಹಂಗಾಮಿನಲ್ಲಿ, ಇಲ್ಲಿ ಏನು ಒಂದು ನಿಯಮಗಳಿರ್ತವೆ ಒಳ್ಳೆ ಗುಣಮಟ್ಟದ ಬೀಜ ಉತ್ಪಾದನೆ ಮಾಡಬೇಕಾದ್ರೆ ನೀವು ಯಾವ ರೀತಿಯಲ್ಲಿ ಕಟ್ಟಳೆಗಳನ್ನು ಹಾಕ್ತೀರಿ, ರೈತರಿಗೆ ಏನು ಇನ್ಸ್ಟ್ರಕ್ಷನ್ ಗಳನ್ನು ಕೊಡ್ತೀರಿ ಮಾಹಿತಿಯನ್ನ, ಜೊತೆಗೆ ರೈತರು ಯಾವ ರೀತಿ ಇಲ್ಲಿ ತಮ್ಮ ಒಂದು ಕಾರ್ಯಕ್ಷಮತೆಯನ್ನು ತೋರಿಸಬೇಕಾಗತ್ತೆ ಬೀಜೋತ್ಪಾದನೆಯಲ್ಲಿ? ಬೀಜೋತ್ಪಾದನೆಯಲ್ಲಿ ರೈತರ ಭಾಗವಹಿಸಿಕೆ ಬಹಳ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾಕೆ ಅಂತಂದ್ರೆ ಈಗ ಬೀಜೋತ್ಪಾದನೆಗೆ ಬೀಜೋತ್ಪಾದಕರು ತಳಿವರ್ಧಕ ಬೀಜ ಅಥವಾ ಮೂಲ ಬೀಜ ಕೊಡ್ತಾರೆ. ತಳಿವರ್ಧಕ ಬೀಜ ಸರಿಸುಮಾರಾಗಿ 100% ತಳಿ ಶುದ್ಧತೆಯನ್ನು ಹೊಂದಿರ್ತದೆ, ಆದ್ರೆ ಈ ಮೂಲ ಬೀಜ 99% ತಳಿ ಶುದ್ಧತೆಯನ್ನು ಹೊಂದಿರ್ತದೆ. ಅಂದ್ರೆ ಅಲ್ಲಿ 99% ಅಂದ್ರೆ 100 to 1 ಗಿಡ ಅನ್ಯ ಜಾತಿ ಗಿಡ ಇರತಕ್ಕಂತ ಸಾಧ್ಯತೆ ಇರ್ತದೆ. ಆವಾಗ ಕ್ಷೇತ್ರ ಮಟ್ಟದಲ್ಲಿ ಅದನ್ನ ರೋಗಿಂಗ್ ಮಾಡೋದು ಅಂತ ಹೇಳ್ತೀವಿ, ಕಿತ್ತಾಕಿ 100% ತಳಿ ಶುದ್ಧತೆಯನ್ನು ಕಾಪಾಡತಕ್ಕಂತ ಜವಾಬ್ದಾರಿ ಬೀಜೋತ್ಪಾದನೆ ಮಾಡ್ತಕ್ಕಂತ ರೈತನ ಮೇಲೆ ಇರ್ತದೆ. ಅದಕ್ಕೆ ನಾವು ಗೈಡೆನ್ಸ್ ಮಾಡ್ತೀವಿ, ಬೀಜೋತ್ಪಾದಕರು ಮತ್ತು ಪ್ರಮಾಣನ ಸಂಸ್ಥೆ ಅಧಿಕಾರಿಗಳು ಅದನ್ನ ತೋರಿಸಿಕೊಟ್ಟು ಫಸ್ಟ್ ಕ್ಷೇತ್ರ ನಿರೀಕ್ಷಣೆಯಲ್ಲಿ ಇದನ್ನ ಮಾಡ್ತೀವಿ. ಈಗ ಭತ್ತದಲ್ಲಿ ನಾವು 2 ಕ್ಷೇತ್ರ ನಿರೀಕ್ಷಣೆಯನ್ನು ಕೈಗೊಳ್ತೀವಿ, ಒಂದು ಹೂವಾಡುವಂತ ಇನ್ನೂ ಒಂದು ಬಿಫೋರ್ ಹಾರ್ವೆಸ್ಟ್ ಅಂದ್ರೆ ಕಟಾವಿಗಿನ ಮೊದಲು. ಹಂಗಾಗಿ ಏನಾಗುತ್ತೆ, ಅಲ್ಲಿ ತೆನೆ ಬಿಟ್ಟಾಗ ನಾವು ಯಾವುದು ತಳಿಯನ್ನ ನೋಂದಾವಣೆ ಮಾಡಿರ್ತಾರ ಆ ತಳಿ ಬಿಟ್ಟು ಬೇರೆ ತಳಿಯ ತೆನೆಗಳು ಏನಾದ್ರೂ ಕಂಡು ಬಂದ್ರೆ ಆ ತೆನೆಗಳನ್ನ ಕಿತ್ತು ಹಾಕಿ ಯಾವ ತಳಿ ನಮಗೆ ಪ್ರಮಾಣೀಕರಣಕ್ಕೆ ಬಂದಿರ್ತೈತೆ ಆ ತಳಿಯ ತಳಿ ಶುದ್ಧತೆ 100% ಇರತಕ್ಕ ಕಾಪಾಡಲಿಕ್ಕೆ ನಾವು ಅದನ್ನ ರೈತನಿಗೆ ಗೈಡ್ ಮಾಡ್ತೀವಿ. ನಮ್ಮ ಫಾಲೋ ಅಪ್ ಮಾಡಿದ್ರೆ ಅದು ಯಾವುದೇ ಮುಂದಿನ ಟೆಸ್ಟ್ಗಳಲ್ಲಿ ಸರಾಗವಾಗಿ ಪಾಸ್ ಆಗುತ್ತೆ. ಅಂದ್ರೆ ನೀವು ಒಬ್ಬ ರೈತ, ಈಗ ಭತ್ತ ಇರ್ಬೋದು ತೊಗರಿ ಇರ್ಬೋದು ಹಾಕಿದಂತ ಸಂದರ್ಭದಲ್ಲಿ ಹೂ ಬಿಡ್ತಕ್ಕಂತ ಕಾಯಿ ಆಗ್ತಕ್ಕಂತ ಸಂದರ್ಭದಲ್ಲಿ ವಿಸಿಟ್ ಅನ್ನ ಮಾಡಿದ್ರೆ, ಕ್ಷೇತ್ರ ಭೇಟಿಯನ್ನ ಮಾಡಿದಾಗ ಇಡೀ ಕ್ಷೇತ್ರದಲ್ಲಿ ಪ್ರತಿಯೊಂದು ಗಿಡವನ್ನ ನಾವು ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ, ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ, ಹೇಗೆ ಹಾಗೆ ರೀತಿ ಮಾಡ್ತೀರಾ? ಹೌದು, ಇದು ಏನಿದೆ ಅಲ್ಲ, ನಾವು ನೋಂದಾವಣೆ ಸಮಯದಲ್ಲಿ ಬೀಜೋತ್ಪಾದಕರು ನಮಗೆ ಆ ರೈತನ ಅರ್ಜಿಯಲ್ಲಿ ಬರೆದಿರ್ತಾರೆ ಯಾವ ಬೆಳೆ ತಳಿಯನ್ನ ನೋಂದಾವಣೆ ಮಾಡ್ತಾ ಇದೀವಿ ಮತ್ತು ಎಷ್ಟು ಕ್ಷೇತ್ರದಲ್ಲಿ ನೋಂದಾವಣೆ ಮಾಡ್ತಾ ಇದೀವಿ ಮತ್ತು ಯಾವ ಸರ್ವೆ ನಂಬರ್ ನಲ್ಲಿ ಬೀಜೋತ್ಪಾದನೆ ಮಾಡ್ತಾ ಇದೀವಿ ಅನ್ನೋದನ್ನ ಅರ್ಜಿಯಲ್ಲೇ ನಮೂದಿಸಿರ್ತಾರೆ. ಹಂಗಾಗಿ ಮೊದಲನೇದು 1 ಎಕರೆಯಿಂದ 5 ಎಕರೆವರೆಗಿದ್ರೆ ನಾವು ಫೀಲ್ಡ್ ಕೌಂಟ್ಸ್ ಅಂತ ಹೇಳಿ ತಗೊಳ್ತೀವಿ. ಫೀಲ್ಡ್ ಕೌಂಟ್ಸ್ ಅಂತಂದ್ರೆ ಏನಿಲ್ಲ, ಆ ಗಿಡಗಳನ್ನ ಅಬ್ಸರ್ವ್ ಮಾಡೋದೇ ಫೀಲ್ಡ್ ಕೌಂಟ್ಸ್. ಫಾರ್ ಎಕ್ಸಾಂಪಲ್, ಈಗ 1-5 ಎಕರೆ ಬೀಜೋತ್ಪಾದನೆ ಇದ್ರೆ ನಾವು ಒಬ್ಬ ರೈತಿಂದು ನಾವೇನ್ ಮಾಡ್ತೀವಿ, 5 ಕೌಂಟ್ಸ್ ಅಂತ ಹೇಳ್ತೀವಿ. 5 ಕೌಂಟ್ಸ್ ಅಂದ್ರೆ ಈಗ ಭತ್ತದಲ್ಲಿ 1 ಕೌಂಟ್ ಅಂದ್ರೆ 1000 ಹೆಡ್ಸ್, 1000 ಹೆಡ್ಸ್ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ಅಪ್ ಟು 5 ಎಕರ್ಸ್ ವರೆಗೆ 5 ಕೌಂಟ್ಸ್ ಅಂದ್ರೆ 5,000 ತೆನೆಗಳನ್ನ ನಾವು ನೋಡ್ಕೊಂಡು ಇದು ಸರಿ ಇದೆಯೋ ಇಲ್ಲೋ ಅಂತ ಜಡ್ಜ್ಮೆಂಟ್ ಮಾಡ್ಕೊಂಡು ಅಲ್ಲಿ ಏನಾಗುತ್ತೆ, ಅಲ್ಲಿ ಫೀಲ್ಡ್ ಸ್ಟ್ಯಾಂಡರ್ಡ್ಸ್ ಆಫ್ ಟೈಪ್ ಅಂತ ಹೇಳ್ತೀವಿ, ಬೆರಕೆ ಗಿಡ ಎಷ್ಟು ಪ್ರಮಾಣದಲ್ಲಿದೆ ಅಂತೇಳಿ ನಾವು ಕ್ಷೇತ್ರ ನಿರೀಕ್ಷಣಾ ವರದಿಯಲ್ಲಿ ದಾಖಲು ಮಾಡ್ತೀವಿ. ಅದು ನಮಗೆ ಅಲ್ಲಿ ಇದೆ. ಈಗ ಬ್ರೀಡರ್ ನಿಂದ ಫೌಂಡೇಶನ್ ಪ್ರೊಡಕ್ಷನ್ ಮಾಡೋದಾದ್ರೆ ಜಸ್ಟ್ ಓನ್ಲಿ 0.05%, ಆದ್ರೆ ಅಥವಾ ಫೌಂಡೇಶನ್ ಇಂದ ಸರ್ಟಿಫೈಡ್ ಆದ್ರೆ 0.2% ಅಂತ ಇದೆ. ಆ ಸ್ಟ್ಯಾಂಡರ್ಡ್ ಗೆ ಬರ್ತಾ ಇಲ್ಲ ಅಂತ ಇದು ಮಾಡ್ತೀವಿ. ಸ್ವಕೀಯ ಪರಾಗಸ್ಪರ್ಶ ಆಗತಕ್ಕಂತ ಒಂದು ಬೆಳೆ ಯಾವುದು, ಭತ್ತ. ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಕಟಾವ್ ಆಗೋವರೆಗೂ ಅದನ್ನ ರಿಮೂವ್ ಮಾಡಕ್ಕೆ ಚಾನ್ಸಸ್ ಇರ್ತದೆ, ಅಂದ್ರೆ ಅದೇನು ಅಡಲ್ಟ್ರೇಷನ್ ಆಗಲ್ಲ. ಈಗ ಆ ಪರಕೀಯ ಪರಾಗಸ್ಪರ್ಶ ಮತ್ತು ಆಫ್ ಅನ್ ಕ್ರಾಸ್ ಪಾಲಿನೇಟೆಡ್ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿ ಏನಾಗುತ್ತೆ, ಹೂವಾಡುವ ಅಂತ ದಾಟ್ಬಿಟ್ರೆ ನಮಗೆ ಅಲ್ಲಿ ರೋಗಿಂಗ್ ಮಾಡಕ್ ಮಾಡಿದ್ರು ಕೂಡ ಆಲ್ರೆಡಿ ಕಂಟಾಮಿನೇಷನ್ ಆಗಿರುತ್ತೆ. ಹಂಗಾಗಿ ಅಲ್ಲಿ ಏನಾಗುತ್ತೆ, ನಮಗೆ ಅವಕಾಶ ಬಹಳ ಕಡಿಮೆ ಇರ್ತೈತೆ. ಆದ್ರೆ ಈ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ಸ್ ಅಂತ ಹೇಳ್ತೀವಲ್ಲ, ಫಾರ್ ಎಕ್ಸಾಂಪಲ್ ಈ ಭತ್ತದಲ್ಲಿ ಇಲ್ಲಿ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ ಆಗಿರೋದ್ರಿಂದ ಇಲ್ಲಿ ನಮಗೆ ರೋಗಿಂಗ್ ಮಾಡ್ಲಿಕ್ಕೆ ಸಾಕಷ್ಟು ಸಮಯ. ರಾಶಿ ಮಾಡುವವರಿಗೂ ರೋಗಿಂಗ್ ಮಾಡಬಹುದು, ರಾಶಿ ಮಾಡೋದಲ್ಲ, ಕಟಾವು ಮಾಡೋವರಿಗೂ ನಮಗೆ ಒಂದು ಅವಕಾಶ ಇರ್ತದೆ. ಹಂಗಾಗಿ ಇಲ್ಲಿ ಯಾವುದೇ ರೀತಿ ರೈತನಿಗೆ ಒತ್ತಡನೂ ಇರಲ್ಲ. ಆಮನಂತರ ಅವನು ಪ್ರತಿದಿನ ಗದ್ದೆಗೆ ಹೋಗೋದ್ರಿಂದ ಇದು ರೋಗಿಂಗ್ ಬಹಳ ಎಲ್ಲೆಲ್ಲಿ ಒಂಥರ ಬೇರೆ ಗಿಡಗಳು ಕಾಣಿಸ್ತಿರ್ತವೆ, ವಿಜಯಾತಿ ಗಿಡಗಳಿದ್ದಾಗ ಅದನ್ನ ಕಿತ್ತ ಹಾಕಬೇಕಾಗುತ್ತೆ. ಕಿತ್ತ ಹಾಕಿದ್ರೆ 100% ತಳಿ ಶುದ್ಧತೆಯನ್ನು ಕಾಪಾಡಬಹುದು, ಇದರಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಅನಂತರ ನಾವು ಅವರಿಗೆ ಎಲ್ಲ ಬೀಜೋತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಬೀಜೋತ್ಪಾದಕರ ಜೊತೆಗೆ ನಾವು ಪ್ರಮಾಣನ ಸಂಸ್ಥೆಯವರು ಕೂಡ ಮಾರ್ಗದರ್ಶನ ನೀಡುತ್ತೇವೆ, ತೋರಿಸಿಕೊಟ್ಟು ಕ್ಷೇತ್ರ ಮಟ್ಟದಲ್ಲಿ ಫೀಲ್ಡ್ ನಲ್ಲಿ ಇಳಿದು ಅವ್ರಿಗೆ ತೋರಿಸ್ಕೊಡ್ತೀವಿ, ಇವೆಲ್ಲ ಬೇರೆ ಜಾತಿ ಗಿಡಗಳು, ಇವನ್ನೆಲ್ಲ ಕಿತ್ತ ಹಾಕ್ಬೇಕು, ಬೇರೆ ಜಾತಿ ತೆನೆಗಳನ್ನಲ್ಲ ಅಂತೇಳಿ ತೋರಿಸ್ಕೊಡ್ತೀವಿ. ಹಂಗಾಗಿ ಯಾವುದೇ ರೀತಿ ಆತಂಕ ಪಡೋ ಅವಶ್ಯಕತೆ ಇಲ್ಲ ಪ್ರಮಾಣಿತ ಬೀಜೋತ್ಪಾದನೆ ಮಾಡ್ತಕ್ಕಂಥ ರೈತರು. ಅದೇ ಈಗ ತಾವು ಕ್ಷೇತ್ರ ನಿರೀಕ್ಷೆಯನ್ನು ಮಾಡುವಾಗ ಬೀಜೋತ್ಪಾದನಾ ಸಂಸ್ಥೆಯವರು ಮತ್ತು ತಾವು ಪ್ರಮಾಣೀಕರಣ ಸಂಸ್ಥೆಯವರು ಒಟ್ಟಿಗೆ ಆಗಿ ಹೋಗಿ ವೀಕ್ಷಣೆ ಮಾಡಬೇಕಾಗುತ್ತೆ. ಮೊದಲನೇ ಕ್ಷೇತ್ರ ನಿರೀಕ್ಷಣೆ ಕಂಪಲ್ಸರಿ ಇದೆ. ಹೌದು, ಯಾಕಂದ್ರೆ ನಮಗೆ ರೈತರು ಪರಿಚಯ ಇರೋದಿಲ್ಲ, ಹಂಗಾಗಿ ಇವರು ಬೀಜ ವಿತರಣೆಯಿಂದ ಅವ್ರಿಗೆ ಪರಿಚಯ ಇರ್ತಾರೆ ರೈತರು. ಹಂಗಾಗಿ ನಮ್ಮನ್ನ ಮೊದಲನೇ ಕ್ಷೇತ್ರ ನಿರೀಕ್ಷಣೆಗೆ ಜಂಟಿಯಾಗಿ ಕರ್ಕೊಂಡು ಹೋಗ್ತಾರೆ ಬೀಜೋತ್ಪಾದಕರು. ಈಗ ಬೀಜ ತಾವು ನಿರೀಕ್ಷೆಯನ್ನು ಮಾಡ್ತಾ ಇರ್ತಾರೆ, ನಿರೀಕ್ಷೆಯನ್ನು ಮಾಡಬೇಕಾದ್ರೆ ರೈತರು ಏನಾದ್ರು ಶುಲ್ಕವನ್ನು ಕಟ್ಟಬೇಕಾಗತ್ತಾ ನಿಮಗೆ ಅಥವಾ ಉತ್ಪಾದನಾ ಸಂಸ್ಥೆಗೆ ಕಟ್ಟಬೇಕಾಗತ್ತಾ? ಇಲ್ಲ, ಅವರು ಮೂಲ ಬೀಜ ಅಥವಾ ತಳಿವರ್ಧಕ ಬೀಜ ತಗೊಂಡು ಹೋಗೋ ಸಮಯದಲ್ಲೇ ಅವರು ಬೀಜದ ಕಾಸ್ಟ್ ಮತ್ತು ನಮ್ಮ ಆಫೀಸ್ಗೆ ಏನೋ ತುಂಬತಕ್ಕಂತ ನಿರೀಕ್ಷಣಾ ಶುಲ್ಕಗಳನ್ನ ಆಗ್ಲೇ ಆಲ್ರೆಡಿ ಬೀಜೋತ್ಪಾದಕ ಸಂದಾಯ ಮಾಡಿರ್ತಾರೆ. ಹಂಗಾಗಿ ನಾವು ಇನ್ಸ್ಪೆಕ್ಷನ್ ಹೋದಾಗ ದುಡ್ಡು ಕೊಡ್ತಕ್ಕಂತ ಇದು ಇನ್ಸ್ಪೆಕ್ಷನ್ ಚಾರ್ಜಸ್ ಕೊಡ್ತಕ್ಕಂತ ಪ್ರಸಂಗ ಬರೋದೇ ಇಲ್ಲ. ಅದು ಆಲ್ರೆಡಿ ಅವನ್ನೆಲ್ಲ ಪೇಮೆಂಟ್ ಮಾಡಿಕೊಂಡೇ ಬೀಜೋತ್ಪಾದನೆ ಮಾಡ್ತಕ್ಕಂತ ಸಂಸ್ಥೆಗಳು ನಮ್ಮ ಕಚೇರಿಗೆ ತುಂಬಿಸಿರ್ತಾರೆ. ತುಂಬಿದ ನಂತರನೇ ನಾವು ರಿಜಿಸ್ಟ್ರೇಷನ್ ಆದ ನಂತರ, ನೋಂದಾವಣೆ ಆದ ನಂತರ, ರೈತನ ನೋಂದಾವಣೆ ಆದ ನಂತರನೇ ಕ್ಷೇತ್ರಕ್ಕೆ ಹೋಗ್ತೀವಿ. ಹಂಗಾಗಿ ಅಲ್ಲಿ ಫೀಸಸ್ ಪೇ ಮಾಡ್ತಕ್ಕಂಥ ಪರಿಸ್ಥಿತಿ ಏನಿರಲ್ಲ. ಈಗ ಏನ್ ಹೇಳ್ತೀರಿ, ತಾವು ಹೇಳಿದಂಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಭತ್ತದ ಉತ್ಪಾದನೆ ಇದೆ, ಬೀಜದ ಉತ್ಪಾದನೆ, ಜೊತೆಗೆ ತೊಗರಿ ಬೀಜದ ಉತ್ಪಾದನೆ, ಕಡಲೆ ಬೀಜದ ಉತ್ಪಾದನೆ ಜಾಸ್ತಿ ಪ್ರಮಾಣದಲ್ಲಿ ಇದೆ. ಹೇಗೆ ಗುಣಮಟ್ಟ ಹೇಗೆ ರೈತರು ಮೇಂಟೈನ್ ಮಾಡ್ತಾ ಇದ್ದಾರೆ, ತಾವು ಗಮನಿಸಿದಾಗ ಏನ್ ಅನಿಸುತ್ತೆ, ಇನ್ನು ರೈತರು ಏನು ಒಂದು ವಿಚಾರವನ್ನ ಗಮನಿಸಬೇಕಾಗಿದೆ ಬೀಜೋತ್ಪಾದನೆ? ಯಾಕಂದ್ರೆ ಬೀಜ ಅನ್ನೋದು ಒಂದು ಪ್ರಮುಖ ಕೃಷಿ ಪರಿಕರ, ಒಳ್ಳೆ ಬೀಜ ಬೇಕಾಗತ್ತೆ ರೈತರಿಗೆ. ಇಲ್ಲಿ ಏನಾದರೂ ಒಂದು ತಳಪ ರೈತರು ಎತ್ತರ ತಪ್ಪಿಟ್ರೆ ದೊಡ್ಡ ಒಂದು ಸಮಸ್ಯೆ ಆಗುವ ಸಾಧ್ಯತೆಗಳು ಇರ್ತವೆ. ಇಂಥ ಒಂದು ಸಂದರ್ಭದಲ್ಲಿ ತಾವು ಉತ್ಪಾದನೆ ಬೀಜೋತ್ಪಾದನೆ ಅಂತ ಮಾಡುವಂತ ರೈತರಿಗೆ ಏನು ಒಂದು ವಿಷಯವನ್ನ ಕಿವಿ ಮಾತನ್ನ ಹೇಳ್ತೀರಿ? ಬೀಜೋತ್ಪಾದನೆ ಅಂತಕ್ಕಂಥದ್ದು ಮೂಲ ಬೀಜ ಅಥವಾ ಪೇರೆಂಟಲ್ ಸೀಡ್ಸ್ ಏನಿರುತ್ತಲ್ಲ ಅದು 100% ತಳಿ ಶುದ್ಧತೆ ಹೊಂದಿದ್ರೆ ಅಲ್ಲಿ ರೋಗಿಂಗ್ ಅಂದ್ರೆ ಬೆರಕೆ ಗಿಡಗಳನ್ನ ಕಿತ್ತಾಕ್ತಕ್ಕಂಥ ಪ್ರಮೇಯನೇ ಬರೋದಿಲ್ಲ. ಅಂದ್ರೆ ಆಕ್ಚುಲಿ ಅಲ್ಲಿ ಬೀಜೋತ್ಪಾದನೆಯಲ್ಲಿ ರೋಗಿಂಗ್ ಇರೋದೇ ಇಲ್ಲ, ಹಂಗಾಗಿ ಅಲ್ಲಿ ಏನು ಎಕ್ಸ್ಟ್ರಾ ಕಾಸ್ಟ್ ಕೂಡ ಬರೋದಿಲ್ಲ ಬೀಜೋತ್ಪಾದನೆ ಮಾಡ್ತಕ್ಕಂಥ ರೈತನಿಗೆ. ಹಂಗಾಗಿ ಈ ಬೀಜೋತ್ಪಾದನೆ ಅಂತಕ್ಕಂಥದ್ದು ಸಕ್ಸಸ್ 50% ಯಾವಾಗ ಅದು ಪೇರೆಂಟಲ್ ಮಟೀರಿಯಲ್ ನಮಗೆ ಶುದ್ಧತೆ ಇರ್ತದೆ ಅಲ್ಲೇ ನಾವು ಸಕ್ಸಸ್ ಆಗ್ಬಿಡ್ತೀವಿ 50%. ಇನ್ನು ಉಳಿದಿದ್ದು 50% ಏನಿದೆಯಲ್ಲ ಫರ್ದರ್ ಈಗ ಹಾರ್ವೆಸ್ಟಿಂಗು ಥ್ರೆಶಿಂಗು ಆ ಹಂತಗಳಲ್ಲಿ ಕೂಡ ಯಾವುದೇ ಬೇರೆ ಜಾತಿಯ ಬೀಜಗಳು ಮಿಕ್ಸ್ ಆಗದಲಾರದ ರೀತಿ ಬೀಜೋತ್ಪಾದನೆ ಮಾಡಿದಂಥ ರೈತ ಮುಂಜಾಗ್ರತೆಯನ್ನು ವಹಿಸಬೇಕು. ಹೇಗೆ ಇಲ್ಲಿ ಎಷ್ಟು ಉತ್ಪಾದನೆ ಆಗ್ತಾ ಇದೆ ಭತ್ತ ಮತ್ತು ತೊಗರಿ ಬೀಜಗಳು ಕಡಲೆ ಬೀಜಗಳು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಕ್ವಿಂಟಾಲ್ ಉತ್ಪಾದನೆ ಆಗ್ತದೆ ಅಂದಾಜಾಗಿ? ನಮ್ಮಲ್ಲಿ ಇಲ್ಲಿ ಸುಮಾರು ಮುಂಗಾರಿನಲ್ಲಿ ತೊಗರಿ ಮತ್ತು ಭತ್ತ ಸೇರಿಕೊಂಡು ಸುಮಾರು 1,500 ಎಕರೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಮುಂಗಾರು ಹಂಗಾಮ್ನಲ್ಲಿ ನಾವು ಕಳೆದ ಮುಂಗಾರಿನಲ್ಲಿ ಒಂದು ಸುಮಾರು 18,000 ಕ್ವಿಂಟಲ್ ಬೀಜವನ್ನು ಪ್ರಮಾಣೀಕರಿಸಿದ್ವಿ. ಅದೇ ರೀತಿ ಹಿಂಗಾರಿನಲ್ಲಿ ಸುಮಾರು 25,000 ಕ್ವಿಂಟಲ್ ಸರ್ಟಿಫೈ ಮಾಡಿದ್ವಿ. ಹಂಗಾಗಿ ಇದು ಆಕ್ಚುಲಿ ಇನ್ನೂ ಬೇಡಿಕೆ ಇದೆ, ಪ್ರಮಾಣಿತ ಬೀಜಕ್ಕೆ ಬೇಡಿಕೆ ಇದೆ. ಹಂಗಾಗಿ ಪ್ರಮಾಣಿತ ಬೀಜೋತ್ಪಾದನೆ ಮಾಡತಕ್ಕಂಥ ಬೀಜೋತ್ಪಾದಕರು ಇನ್ನೂ ಹೆಚ್ಚಿನ ಕ್ಷೇತ್ರದಲ್ಲಿ ನಮ್ಮ ಸಂಸ್ಥೆಯಲ್ಲಿ ನೋಂದಾಯಿಸಿಕೊಂಡ್ರೆ ಇನ್ನೂ ಉತ್ತಮ ಗುಣಮಟ್ಟದ ಬೀಜಗಳನ್ನ ರೈತರಿಗೆ ಸರಬರಾಜು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ತೊಗರಿ ನೋಡ್ರಿ, ತೊಗರಿ ಅದು ತಳಿ ಶುದ್ಧತೆಯನ್ನ ಮಣ್ಣು ರೈತರು ನಿರ್ವಹಣೆಯನ್ನ ಮಾಡಬೇಕಾಗತ್ತೆ. ತೊಗರಿ ಬೀಜೋತ್ಪಾದನೆ ಮಾಡುವಂತ ರೈತರು ಏನು ವಿಚಾರವನ್ನ ಗಮನಿಸಬೇಕಂತೀರಿ? ಬಹಳಷ್ಟು ಇಲ್ಲಿ ಏನ್ ತಪ್ಪು ಮಾಡ್ತಾ ಇದ್ರೆ ತೊಗರಿ ಬೀಜೋತ್ಪಾದನೆ ಮಾಡುವಂತ ರೈತರು? ತೊಗರಿ ಇದು ಒಂದು ಆಫ್ ಅನ್ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಅಂತ ಹೇಳ್ತೀವಿ. ಈಗ ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ಗೂ ಆಫ್ ಅನ್ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ಗೂ ವ್ಯತ್ಯಾಸ ಇದೆ. ಇಲ್ಲಿ ಏನಾಗುತ್ತೆ ಆಫ್ ಅನ್ ಕ್ರಾಸ್ ಪಾಲಿನೇಟೆಡ್ ಅಂತಂದ್ರೆ ಇದು ಬೇಗ ಕಂಟಾಮಿನೇಷನ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ನಾವೇನಂತೀವಿ ಪ್ರತ್ಯೇಕತಾ ಅಂತರ ಅಂತ ಹೇಳ್ತೀವಿ, ಅಂದ್ರೆ ಐಸೋಲೇಷನ್ ಡಿಸ್ಟೆನ್ಸ್. ಐಸೋಲೇಷನ್ ಡಿಸ್ಟೆನ್ಸ್ ಅಂದ್ರೆ ಈಗ ನಾವು ಬೀಜೋತ್ಪಾದನೆ ಮಾಡೋ ತಾಕಿನಿಂದ ಬೇರೆ ತಳಿಗಳ ಕಮರ್ಷಿಯಲ್ ಪ್ಲಾಟ್ ಇದ್ರೆಗಿನ ನಮಗೆ ಸುಮಾರು ಒಂದು ಸರ್ಟಿಫೈಡ್ ಪ್ಲಾಟ್ ಆದ್ರೆ 100 ಮೀಟರ್ ದೂರ ಇರಬೇಕು. ಅದ್ರ ಒಳಗಡೆ ಇದ್ರಿಗಿನ ಆ ಒಂದು ಕಮರ್ಷಿಯಲ್ ಪ್ಲಾಟಿನ ಒಂದು ಪರಾಗರೇಣು ನಮ್ಮ ಬೀಜೋತ್ಪಾದನೆ ಮಾಡತಕ್ಕಂಥ ತಳಿಗಳಲ್ಲಿ ಬಿದ್ದು ಅದು ಒಂದು ತಳಿ ಶುದ್ಧತೆ ನಾಶವಾಗಿ ಅದು ತಳಿ ಶುದ್ಧತಾ ಪರೀಕ್ಷೆಯಲ್ಲಿ ನಪಾಸ್ ಆಗತಕ್ಕಂಥ ಒಂದು ಚಾನ್ಸಸ್ ಇರ್ತದೆ. ಆದ ಕಾರಣ ಈ ಆಫ್ ಅನ್ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಮತ್ತು ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ನಲ್ಲಿ ಈ ಐಸೋಲೇಷನ್ ಡಿಸ್ಟೆನ್ಸ್ ಏನಂತ ಹೇಳ್ತೀವಲ್ಲ ಅದು ಬಹಳ ಮುಖ್ಯವಾದಂತಹ ಒಂದು ಅಂಶ. ಎಷ್ಟು ಇರಬೇಕು ತೊಗರಿಯಲ್ಲಿ ಕಮರ್ಷಿಯಲ್ ತೊಗರಿ ಬೆಳೆದಕ್ಕೂ ಮತ್ತು ಬೀಜೋತ್ಪಾದನಾ ತೊಗರಿ ಪ್ಲಾಟಿಗೆ ನಡುವೆ ಅಂತರ ಎಷ್ಟೆಷ್ಟು ಇರಬೇಕಂತ? ಕನಿಷ್ಠ 100 ಮೀಟರ್ ಇರಬೇಕು. 100 ಮೀಟರ್ ಜಾಸ್ತಿ ಇದ್ದಷ್ಟು ಇನ್ನೂ ಒಳ್ಳೇದು. ಬೇರೆ ಬೆಳೆಗಳಿದ್ರೆ ನಡೀತು ನಡುವೆ ಬೇರೆ ಬೆಳೆ, ಯಾವುದೇ ಬೇರೆ ಬೆಳೆ ಇದ್ರೆ ನಮಗೇನು ಸಮಸ್ಯೆ ಇಲ್ಲ. ಆದ್ರೆ ಇದೇ ಬೆಳೆಯ ಬೇರೆ ಮತ್ತೊಂದು ತಳಿ ಇರಬಾರದು, ಇಲ್ಲ ಅವಾಗ ಏನಾಗುತ್ತೆ ಈ ತಳಿ ಅಂತೇಳಿ ನಾವು ಸರ್ಟಿಫೈ ಮಾಡಿದ್ದು ಅದು ತಪ್ಪಾಗುತ್ತೆ. ಅಲ್ಲಿ ಕಂಟಾಮಿನೇಷನ್ ಆಗಿ ಜೆನೆಟಿಕ್ ಪ್ಯೂರಿಟಿ ಕಡಿಮೆ ಇರ್ತದೆ. ಆದ ಕಾರಣ ಎಸ್ಪೆಷಲಿ ಆಫ್ ಅನ್ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ನಲ್ಲಿ ಈ ಪ್ರತ್ಯೇಕತಾ ಅಂತ ಅಂತರ ಅಂತಕ್ಕಂಥದ್ದು ಬಹಳ ಒಂದು ಮಹತ್ವವನ್ನು ಪಡ್ಕೊಂಡಿದೆ. ಈಗ ಹೆಂಗೆ ನಾವು ಬೆರಕೆ ಗಿಡಗಳು ಅಂತ ಹೇಳ್ತೀವಿ ಮೊದಲನೇದಾಗಿ, ಅದು ಎರಡನೇದಾಗಿ ಈ ಪ್ರತ್ಯೇಕತಾ ಅಂತರ ಎಸ್ಪೆಷಲಿ ಇನ್ ಕೇಸ್ ಆಫ್ ಆಫ್ ಅನ್ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್. ಆದ್ರೆ ಭತ್ತದಲ್ಲಿ ನಮಗೆ ಈ ಪ್ರತ್ಯೇಕತಾ ಅಂತರ ಬಹಳ ಬೇಕಾಗಿಲ್ಲ, ಓನ್ಲಿ 5 ಮೀಟರ್ ಸಾಕು. ಅದು ಯಾಕೆಪ್ಪ ಅಂತಂದ್ರೆ ಓನ್ಲಿ ಒಡ್ ಇದ್ರೆ ಸಾಕು, ಯಾಕಂದ್ರೆ ಓನ್ಲಿ ಟು ಅವಾಯ್ಡ್ ಮೆಕ್ಯಾನಿಕಲ್ ಅಡ್ಮಿಕ್ಸ್ಚರ್. ತಳಿ ಇದ್ರೂ ಕೂಡ ಓನ್ಲಿ ಟು ಅವಾಯ್ಡ್ ಮೆಕ್ಯಾನಿಕಲ್ ಅಡ್ಮಿಕ್ಸ್ಚರ್. ಹಂಗಾಗಿ ಅಲ್ಲಿ ಪ್ರತ್ಯೇಕತಾ ಅಂತರ ತುಂಬಾ ಕಡಿಮೆ ಇರುತ್ತೆ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ ನಲ್ಲಿ. ಆದ್ರೆ ಆಫ್ ಅನ್ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಮತ್ತು ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ನಲ್ಲಿ ಈ ಪ್ರತ್ಯೇಕತಾ ಅಂತರ ಜಾಸ್ತಿ ಬೇಕು. ಯಾಕಂದ್ರೆ ಈಗ ಉದಾಹರಣೆಗೆ ಈಗ ನಮ್ ಸನ್ಫ್ಲವರ್ ಗಿನ್ಫ್ಲವರ್ ಆದ್ರೆ ಈ ಜೇನು ಹುಳುಗಳು ನಮಗೆಲ್ಲ 1 ಕಿಲೋಮೀಟರ್ ವರೆಗೂ ಹೋಗ್ತವೆ. ಹಂಗಾಗಿ ಅಲ್ಲಿ ಆ ಒಂದು ಕಮರ್ಷಿಯಲ್ ಪ್ಲಾಟ್ ಇದರಲ್ಲಿ ಕೂತ್ಕೊಂಡು ಬಂದು ಅದು ಕಾಲುಗಳಿಗೆಲ್ಲ ಪರಾಗರಿನ ಅಂಟಿಕೊಂಡಿರ್ತದೆ, ಬಂದು ಈ ಇದರಲ್ಲಿ ಕೂತಾಗ ತಳಿ ಶುದ್ಧತೆ ವ್ಯತ್ಯಾಸ ಆಗುತ್ತೆ. ಆದ ಕಾರಣ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ಗಿನ ಈ ಆಫ್ ಅನ್ ಕ್ರಾಸ್ ಪಾಲಿನೇಟೆಡ್ ಮತ್ತು ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ನಲ್ಲಿ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಬೀಜೋತ್ಪಾದನೆಯಲ್ಲಿ. ಈಗ ಬೀಜೋತ್ಪಾದನೆ ಮಾಡೋದು ಬಹಳಷ್ಟು ರೈತರು ನೋಡ್ರಿ, ಈಗಾಗಲೇ ಬೀಜ ಸಾಕಷ್ಟು ಉತ್ಪಾದನೆ ಬೇಕಾಗಿದೆ ನಮ್ಮಲ್ಲಿ, ಅಲ್ಲಲ್ಲೇ ಬೀಜದ ಕೊರತೆ ಕಂಡು ಬರ್ತಾ ಇದೆ. ತೊಗರಿ ಬೀಜ ಇರ್ಬೋದು, ಕಡಲೆ ಬೀಜ ಇರ್ಬೋದು, ಜೋಳದ ಬೀಜ ಇರ್ಬೋದು, ಬೀಜ ಇನ್ನೇನು ಸೀಸನ್ ಚಾಲು ಆಗ್ಬೇಕನ್ನೋಕೆ ಬೀಜ ಮುಗಿದು ಬಿಟ್ಟಿರ್ತದೆ, ಎಲ್ಲ ಕಡೆ ಬೀಜ ಸಿಗ್ತಾ ಇರೋದಿಲ್ಲ. ಇಂಥಲ್ಲಿ ಇನ್ನೂ ಬೀಜೋತ್ಪಾದನೆಯನ್ನು ಮಾಡಬೇಕು. ರೈತರು ಯಾಕೆ ಅಷ್ಟು ಬೀಜೋತ್ಪಾದನೆ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ? ಮತ್ತು ಬೀಜೋತ್ಪಾದನೆ ಮಾಡೋದು ಲಾಭ ಅಂತ ಹೇಳ್ತಿರ್ತಾರೆ ಎಲ್ಲ ವಿಜ್ಞಾನಿಗಳು, ಹೇಳ್ತಾರೆ ರೈತರಿಗೆ ಹೇಗೆ ಹೇಳ್ತಿರ್ತಾವೆ ಇಲ್ಲಿ ರೈತರಿಗೆ ಯಾವ ರೀತಿ ಮನವೊಲಿಸ್ತೀರಿ ರೈತರನ್ನ? ಈಗ ನಮ್ಮ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೇಳ್ಬೇಕಂತಂದ್ರೆ ಇಲ್ಲಿ ಮುಖ್ಯವಾಗಿ ತೊಗರಿ ಮತ್ತು ಭತ್ತವನ್ನ ನಾವು ಬೀಜೋತ್ಪಾದನೆ ಮಾಡ್ತಾ ಇದೀವಲ್ಲ, ಇಲ್ಲಿ ಏನಾಗುತ್ತೆ ಅಂತಂತಂದ್ರೆ ತೊಗರಿ ಸಾಮಾನ್ಯವಾಗಿ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಕಟಾವ್ ಆಗ್ತದೆ. ಈ ಪ್ರೊಕ್ಯೂರ್ಮೆಂಟ್ ರೇಟ್, ಈ ಬೀಜ ಉತ್ಪಾದನೆ ಮಾಡಿದಂತ ರೈತರಿಗೆ ನಾವು ಪ್ರೊಕ್ಯೂರ್ಮೆಂಟ್ ರೇಟ್ ಅಂತೇಳಿ ಪ್ರತಿ ಕ್ವಿಂಟಲ್ಗೆ ಏನ್ ಕೊಡ್ತೀವಲ್ಲ ಅದು ಏನಾಗಿರುತ್ತಂದ್ರೆ ಅವಾಗಿನ ಮಾರ್ಕೆಟ್ ರೇಟ್ ಪ್ಲಸ್ ಸಮ್ ಅಮೌಂಟ್ ಫಿಕ್ಸ್ ಆಗಿರ್ತದೆ. ಅದು ಈ ವರ್ಷ ಇನ್ನೂ ಫಿಕ್ಸ್ ಆಗಿಲ್ಲ ಅಂದ್ರೆ ಹೋದ ವರ್ಷದ ರೇಟ್ ಚಾಲ್ತಿಯಲ್ಲಿರ್ತದೆ. ಹೋದ ವರ್ಷ ಏನ್ ರೇಟ್ ಕೊಟ್ಟಿರ್ತೀವಿ ಯಾವ ತಳಿಗಳಿಗೆ ಅಂತೇಳಿ ಅದೇ ಚಾಲ್ತಿಯಲ್ಲಿರ್ತದೆ. ಹಂಗಾಗಿ ಏನಾಗುತ್ತೆ ಅದು ಯೂಶಲಿ ಸಾಮಾನ್ಯವಾಗಿ ಕಡಿಮೆ ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ ಏನಾಯ್ತು, ಈ ವರ್ಷ ನಾವು ತೊಗರಿ ವಿವಿಧ ತೊಗರಿ ತಳಿಗಳಿಗೆ 9,150, 9,200 ಎರಡು ತಳಿಗೆ ಫಿಕ್ಸ್ ಮಾಡಿದ್ವಿ. ಬಟ್ ಅವಾಗ ಏನಾಯ್ತು, ನಮಗೆ ಕಮರ್ಷಿಯಲ್ ರೇಟ್ ಮಾರ್ಕೆಟ್ ನಲ್ಲೇ ಸುಮಾರು 7,500 ಇತ್ತು. ಅವಾಗ ಏನಾಗುತ್ತೆ, ಇವಾಗ ನಮ್ಮಲ್ಲಿ ಬೀಜೋತ್ಪಾದನೆ ಮಾಡಿದಂತ ರೈತರಿಗೆ ಅವ್ರ ಏನು ಬಲ್ಕ್ ಬೀಜ ತಂದಿರ್ತಾರಲ್ಲ ಅವನ್ನೆಲ್ಲದನ್ನು ನಾವು ತಗೊಳ್ಳೋದಿಲ್ಲ. ಅಲ್ಲಿ ಮತ್ತೆ ಸಂಸ್ಕರಣೆಗೆ ಒಳಪಡಿಸ್ತಾರೆ ಅದರಲ್ಲಿ. ಹಾ, ಸಂಸ್ಕರಣೆ ಅದು ಜರಡಿಗಳು ಇರ್ತವೆ, ಪ್ರತಿಯೊಂದು ಬೆಳೆ ತಳಿಗಳಿಗೆ ಫಿಕ್ಸ್ಡ್ ಇರ್ತಕ್ಕಂತ ಬೆಳೆ ತಳಿಗಳಿಗೆ ಫಿಕ್ಸ್ ಇರ್ತಕ್ಕಂತ ಸಾಣಿಗೆ ಹಾಕಿ ನಾವು ಒಂದೇ ಯೂನಿಫಾರ್ಮ್ ಸೈಜ್ ಮಾತ್ರ ಬೀಜಕ್ಕೆ ತಗೊಂಡು ಎದ್ದ ದೊಡ್ಡ ಸೈಜು ಮತ್ತು ಸಿಕ್ ಸೈಜ್ ನ ವಾಪಸ್ ರೈತನಿಗೆ ಕೊಡ್ತೀವಿ. ಹಂಗಾಗಿ ಅವನಿಗೆ ಏನಾಗುತ್ತೆ ಅಂತಂದ್ರೆ, ನಾವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಅವತ್ತಿನ ಮಾರ್ಕೆಟ್ ರೇಟು ಆಮೇಲೆ ಇವತ್ತು ಫೈನಲ್ ಪೇಮೆಂಟ್ ಅಂತ ಹೇಳ್ತೀವಿ, ಒಂದೇ ಸಲ ಅವನಿಗೆ ಹಣನೂ ಕೊಡೋದಿಲ್ಲ ನಾವು. ಒಂದೇ ಸಲ ಏನಾಗುತ್ತೆ, ಅಡ್ವಾನ್ಸ್ ಅಂತ ಒಂದ್ಸಲ ಕೊಡ್ತಾರೆ ಬಲ್ಕ್ ಸಿ ಬೀಜ ತಂದಾಗ, ಇನ್ನು ಎಲ್ಲ ಗ್ರೇಡಿಂಗ್ ಆಗಿ ಪ್ಯಾಕಿಂಗ್ ಆದ ನಂತರ ಇನ್ನೊಂದ್ಸಲ ಫೈನಲ್ ಪೇಮೆಂಟ್ ಅಂತ ಸರ್ಟಿಫಿಕೇಶನ್ ಪಾಸ್ ಆಗಬೇಕು. ಪಾಸ್ ಆಗ್ಬೇಕು, ಆನಂತರ ಅವ್ರು ಸ್ಟ್ಯಾಂಡರ್ಡ್ಸ್ ಇರ್ತವೆ. ಅಲ್ಲಿ ಮಿನಿಮಮ್ ಈಗ ತೊಗರಿ ಬೆಳಿಗ್ಗೆ 75% ಮೊಳಕೆ ಬಂದ್ರೆ ಬರಬೇಕು, ಮತ್ತು ಇದು ಶುದ್ಧತೆ 98% ಇರಬೇಕು ಪ್ರಮಾಣಿತ ಬೀಜಕ್ಕೆ, ಯಾವುದು ಫಿಸಿಕಲ್ ಪ್ಯೂರಿಟಿ ಭೌತಿಕ ಶುದ್ಧತೆ, ಮಾಯಿಶ್ಚರ್ 9% ಇರಬೇಕು, ಈ ತರ ಎಲ್ಲ ಈ ಸ್ಟ್ಯಾಂಡರ್ಡ್ಸ್ ಇದ್ರೆ ಮಾತ್ರ ನಾವು ಅದನ್ನ ಪ್ರಮಾಣಿತ ಬೀಜ ಅಂತೇಳಿ ಪ್ರಮಾಣೀಕರಣಗೊಳಿಸ್ತೇವೆ. ನಾವು ನಮ್ಮ ಅವರು ಒಂದು ಯೂನಿಟ್ ಪ್ಯಾಕಿಂಗ್ ಅಂತ ಹೇಳ್ತೀವಿ, ಒಂದು ಎಕರೆಗೆ ಏನ್ ಬೇಕಾಗ್ತಕ್ಕಂಥ ಬಿತ್ತನೆ ಬೀಜಕ್ಕೆ ಅವ್ರ ಚೀಲದಲ್ಲಿ ಒಲಿಬೇಕು. ಆ ಇದಕ್ಕೆ ನಾವು ನಮ್ಮ ಪ್ರಮಾಣೀಕರಣ ಚೀಟಿಗಳನ್ನ ಒದಗಿಸ್ತೀವಿ ಬೀಜೋತ್ಪಾದಕರ ಬೇಡಿಕೆಯಂತೆ. ಆ ಬೀಜೋತ್ಪಾದಕರು ಯಾವ ರೀತಿ ಬೇಡಿಕೆ ಅಂತಂದ್ರೆ, ಒಂದು ಎಕರೆಗೆ ಎಷ್ಟು ಬೀಜ ಬೇಕು ಆ ಬೇಡಿಕೆ ಮೇಲೆ ನಮ್ಮ ಕಚೇರಿಗೆ ಅವರು ಸಲ್ಲಿಸ್ತಾರೆ ಬೇಡಿಕೆಯನ್ನು. ಅಂದ್ರೆ ಇಲ್ಲಿ ರೈತರಿಗೆ ಸ್ವಲ್ಪ ಅಡ್ವಾನ್ಸ್ ಆಗಿ ಒಮ್ಮೆ ಬಲ್ಕ್ ಅಲ್ಲಿ ದುಡ್ಡು ಸಿಗೋದಿಲ್ಲ ಅವ್ರಿಗೆ ಮಾರಿದ ತಕ್ಷಣ, ಮಾರ್ಕೆಟ್ ಅಲ್ಲಿ ಆದ್ರೆ ಮಾರಿದ ತಕ್ಷಣ ದುಡ್ಡು ಬಂದ್ಬಿಡತ್ತೆ ಅವ್ರಿಗೆ. ಅದು ಒಂಥರ ಸಮಸ್ಯೆ ಇದೆ ಈ ಬೀಜೋತ್ಪಾದನೆ ಮಾಡ್ತಕ್ಕಂತ ಸಂಸ್ಥೆಗಳಲ್ಲಿ. ಇದು ಒಂದು ಮುಖ್ಯವಾದ ಕಾರಣ ಇರಬಹುದು, ರೈತರು ಅಷ್ಟು ಬೀಜೋತ್ಪಾದನೆ ಮಾಡ್ಲಿಕ್ಕೆ ಮುಂದೆ ಬರದೇ ಇರೋದಕ್ಕೆ ಇದು ಕಾರಣ ಇರಬಹುದು. ಇದು ಒಂದು ಕಾರಣ ಇರಬಹುದು. ಇನ್ನೊಂದು ರಾಯಚೂರು ಜಿಲ್ಲೆಯಲ್ಲಿ ಇದೆಲ್ಲ ಕಮಾಂಡ್ ಏರಿಯಾ ಆಗಿರೋದ್ರಿಂದ ಈ ತೊಗರಿ ಬೀಜೋತ್ಪಾದನೆಗೆ ರೈತರು ಮುಂದೆ ಬರ್ತಾ ಇಲ್ಲ. ಇಲ್ಲಿ ಪ್ರೋಗ್ರಾಮ್ ಇದೆ ಬಂದು ತಗೊಂಡೋಗಿ ಅಂತೇಳಿ ನಾವು ಎಷ್ಟೇ ಒಂದು ಕಮ್ಯುನಿಕೇಟ್ ಮಾಡಿದ್ರು ಕೂಡ ಸರ ಈಜಿ ಕ್ರಾಪ್ ಭತ್ತ ಹಾಕೊಂಡು ಸುಮ್ಮನೆ ಒಂದೇ ಸಲ ಕೊಯ್ದು ಅದನ್ನ ಮಾಡಿಬಿಡೋ, ಎಪಿಎಂಸಿಗೆ ಹಾಕ್ಬಿಟ್ರೆ ಒಂದೇ ಸಲ ದುಡ್ಡು ಸಿಗುತ್ತೆ ನಿಮ್ದು ಎಲ್ಲೇ ಸರ್ ಕಿರಿಕಿರಿ ಅಂತೇಳಿ ಆತರ ರೈತರು ದಯಮಾಡಿ ಸ್ವಲ್ಪ ಇದು ಒಂದು ಸಮಾಜ ಸೇವೆ ಅಂತ ತಿಳ್ಕೋಬೇಕು ಅಷ್ಟೇ. ತಿಳ್ಕೊಂಡು ಮುಂದೆ ಬಂದ್ರೆ ಆಮೇಲೆ ಇದಕ್ಕೆ ಸರ್ಕಾರ ಇನ್ನು ರೈತರಿಗೆ ಏನಾದ್ರೂ ಒಂಥರ ಪ್ರೋತ್ಸಾಹಕವಾದಂತಹ ಧಾರಣೆಯನ್ನು ಕೊಡಬೇಕು. ಯಾಕಂದ್ರೆ ಇಲ್ಲಿ ನೀವು ರೈತರಿಗೆ ಜರಡಿ ಮಾಡಿ ಕಾರ್ಪೊರೇಷನ್ ಇರ್ಬೋದು, ಬೀಜ ನಿಗಮದವ್ರು ಇರ್ಬೋದು, ಖಾಸಗಿ ಕಂಪನಿಯವರು ಇರ್ಬೋದು, ಉತ್ಪಾದಕರು ಎಲ್ಲ ಸಾನಿಗೆ ಹಿಡಿದು 25% ರಿಜೆಕ್ಟ್ ಆಗಿಬಿಡುತ್ತೆ. ಅದರಲ್ಲಿ ಆಗುತ್ತೆ, ಅದು ಇಷ್ಟೇ ಆಗುತ್ತೆ ಅಂತ ಏನು ನಿರ್ದಿಷ್ಟವಾಗಿಲ್ಲ. ಅದು ಬೆಳೆ ಒಂದು ಅವೈಲಬಿಲಿಟಿ ಆಫ್ ದ ಮಾಯಿಶ್ಚರ್ ಮೇಲೆ ಬೀಜ ಏನ್ ಗಟ್ಟಿ ಆಗುತ್ತಲ್ಲ ಅದ್ರ ಮೇಲೆ ಡಿಪೆಂಡ್. ಒಂದ್ ವೇಳೆ ಮಾಯಿಶ್ಚರ್ ಶಾರ್ಟ್ ಆದ್ರೆ ಮೆಚುರಿಟಿ ಟೈಮ್ ನಲ್ಲಿ ಸೀಡ್ ಶ್ರಿಂಕ್ ಆಗುತ್ತೆ, ಸ್ರಿವಿಲಿಂಗ್ ಆದಾಗ ಏನಾಗುತ್ತೆ ರಿಜೆಕ್ಷನ್ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ. ಒಂಥರ ಒಂದ್ ವೇಳೆ ಮಾಯಿಶ್ಚರ್ ಅಥವಾ ತೇವಾಂಶ ಅವೈಲಬಿಲಿಟಿ ಜಾಸ್ತಿ ಇದ್ರೆ ದಪ್ಪು ಆದ್ರೆ ರಿಜೆಕ್ಷನ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಹಂಗಾಗಿ ಈ ತಿರಸ್ಕೃತ ಬೀಜ ಅಂತಕ್ಕಂಥದ್ದು ಪರ್ಸೆಂಟೇಜ್ ಅನ್ನು ನಿರ್ದಿಷ್ಟ ಇಲ್ಲ, ಪ್ರತಿಯೊಬ್ಬ ರೈತರಿಂದ ರೈತರಿಗೆ ವ್ಯತ್ಯಾಸ ಆಗುತ್ತೆ. ಹಂಗಾಗಿ ನಾವೆಲ್ಲ ಬೀಜೋತ್ಪಾದನೆ ಆದಷ್ಟು ನೀರಾವರಿಯಲ್ಲೇ ತಗೊಳ್ರಿ ಅಂತ ಹೇಳ್ತೀವಿ. ಆದ್ರೂ ಒಣ ಬೇಸಾಯದಲ್ಲಿ ಕೂಡ ಎಲ್ಲೆಲ್ಲಿ ಮಾಯಿಶ್ಚರ್ ಅವೈಲಬಿಲಿಟಿ ಇರ್ತದೆ ಅಲ್ಲಿ ಬೀಜೋತ್ಪಾದನೆ ಮಾಡ್ಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ನಾವು ಒಣ ಬೇಸಾಯದಲ್ಲಿ ಕೂಡ ಪ್ರಮಾಣೀಕರಣಕ್ಕೆ ಅರ್ಜಿಗಳನ್ನ ಅಂಗೀಕರಿಸ್ತೀವಿ. ಈಗ ಉತ್ಪಾದಕರು ಒಂದು ರೇಟ್ ಅನ್ನ ನಿಗದಿ ಮಾಡಿರ್ತಾರೆ ಬೀಜವನ್ನ ಖರೀದಿ ಮಾಡ್ಲಿಕ್ಕೆ. ಮಾರುಕಟ್ಟೆಯಲ್ಲಿ ಉತ್ಪಾದಕರು ತಾವು 9,000 ನಿಗದಿ ಮಾಡಿದ್ರೆ ಮಾರುಕಟ್ಟೆಯಲ್ಲಿ 9,000-10,000 ತನ ಒಂದು ರೇಟ್ ಬಂದ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ಎಲ್ಲಾ ಬೀಜವೂ ಮಾರುಕಟ್ಟೆಗೆ ಹೋಗುವ ಸಾಧ್ಯತೆ ಇರುತ್ತೆ. ಇದು ಎಕ್ಸಾಕ್ಟ್ಲಿ ನೀವೇನ್ ಹೇಳಿದ್ದು ತುಂಬಾ ಕರೆಕ್ಟ್. ಇದು ಇದೇ ಮುಂಗಾರು ಹಂಗಾಮ್ನಲ್ಲಿ ರೈತರು ಈ ಕಡೆ ತಂದು ಬೀಜ ಕೊಡೋದೇ ಇಲ್ಲ, ಅಲ್ಲಿ 10,000 ಮಾರ್ಕೆಟಲ್ಲಿ ಆತರ ಅವಾಗಿದ್ದಾಗ ನೀವು ತಾವೇನಾದ್ರೂ ಸರ್ಕಾರ ಇರಬಹುದು ಉತ್ಪಾದಕರು ರೇಟ್ ಅನ್ನು ಜಾಸ್ತಿ ಮಾಡುವ ಸಾಧ್ಯತೆ ಇರ್ತಾವ ಹೇಗೆ? ಅದೇ ಈಗ ಮುಂಗಾರು 2022 ಹಂಗಾಮ್ನಲ್ಲಿ ಹಿಂಗಾಯ್ತು. ನಾವು ಭತ್ತದಲ್ಲಿ ಒಂದು RNR 15048 ಅಂತ ಒಂದು ಪ್ರಸಿದ್ಧವಾದಂತಹ ತಳಿಯ ಬೀಜೋತ್ಪಾದನೆ ನಡೀತಾ ಇದೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ. ಅದರದ್ದು ಏನಾಗ್ಬಿಡ್ತು ಮಾರ್ಕೆಟ್ ನಲ್ಲಿ, ನಾವು ಏನು ಬೀಜೋತ್ಪಾದಕರು ಫಿಕ್ಸ್ ಮಾಡಿದ್ರಲ್ಲ ರೇಟ್ ಪ್ರೊಕ್ಯೂರ್ಮೆಂಟ್ ರೇಟು, ಅದಕ್ಕಿಂತ ಜಾಸ್ತಿನೇ ಮಾರ್ಕೆಟ್ ನಲ್ಲಿ ಇತ್ತು. ಬಲ್ಕಲ್ಲೇ ಒಂದೇ ಸಲ ಕೊಟ್ಬಿಟ್ರೆ ಒಂದೇ ಸಲ ದುಡ್ಡು ಬಂದ್ಬಿಡುತ್ತೆ. ಹಂಗಾಗಿ ನಾವು ಬೀಜೋತ್ಪಾದನೆಗೆ ಏನು ಕ್ಷೇತ್ರ ನೋಂದಾವಣೆ ಆಗಿತ್ತು ಆ ಕ್ಷೇತ್ರದ ಪ್ರಮಾಣ ವಾಪಸ್ಸು ಬೀಜೋತ್ಪಾದಕರಿಗೆ ಬರಲಿಲ್ಲ ಸಂಸ್ಕರಣೆ ಮತ್ತು ಪ್ರಮಾಣೀಕರಣಕ್ಕೆ. ಅಲ್ಲಿ ಏನಾಗ್ಬಿಡ್ತು, ಅವಾಗ ರೈತರು ತಂದು ಕೊಡ್ಲೇ ಇಲ್ಲ. ಒಂದ್ ವೇಳೆ ತಂದು ಕೊಟ್ಟರು ಕೂಡ ನಾವು ಏನು ಎಸ್ಟಿಮೇಟ್ ಮಾಡಿದ್ವಲ್ಲ ಇಳುವರಿ ನಿರೀಕ್ಷಣೆ ಮಾಡಿದ್ವಿ ಅಷ್ಟು ಕ್ವಾಂಟಿಟಿ ಪ್ರಮಾಣ ನಮಗೆ ಪ್ರಮಾಣೀಕರಣಕ್ಕೆ ಬರಲಿಲ್ಲ. ಇದು ಓನ್ಲಿ ಬೀಜೋತ್ಪಾದಕರಿಗೆ ಒಂದಲ್ಲ, ಈವನ್ ಪ್ರಮಾಣನ ಸಂಸ್ಥೆಗೆ ಕೂಡ ಇದು ನಷ್ಟ. ನಷ್ಟ ಇದು. ಹಂಗಾಗಿ ಏನಾಗುತ್ತೆ, ಈ ತರ ಆಗುತ್ತೆ. ಹಂಗಾಗಿ ಇಂತಹ ಸಂದರ್ಭಗಳಲ್ಲಿ ಬೀಜೋತ್ಪಾದಕರು ಏನ್ ಮಾಡ್ಬೇಕಂದ್ರೆ ಆದಷ್ಟು ಬೇಗ ನಿರ್ಧಾರಗಳನ್ನು ಕೈಗೊಂಡು ಬೀಜೋತ್ಪಾದನೆ ಮಾಡಿದಂತ ರೈತರಿಗೆ ತಿಳಿಸಿದ್ರೆ ಅವರು ಆದಷ್ಟು ಹೊರಗಡೆ ಮಾರ್ಕೊಳ್ಳೋ ಬದಲು ವಾಪಸ್ ಮತ್ತೆ ಬೀಜ ಅಂತಾನೆ ತಂದು ಕೊಡ್ತಾರೆ. ಇದು ಬೀಜೋತ್ಪಾದಕರು ತೆಗೆದುಕೊಳ್ಬೇಕಾಗಿರ್ತಾರೆ. ಇದರಲ್ಲಿ ನಮ್ಮ ಸಂಸ್ಥೆ ಪಾತ್ರ ಇರೋದಿಲ್ಲ. ಬೀಜೋತ್ಪಾದಕರು ಬೇಗ ನಿರ್ಧಾರವನ್ನು ತೆಗೆದುಕೊಂಡು ಒಳ್ಳೆ ಬೆಲೆಯನ್ನು ಕೊಡ್ಲಿಕ್ಕೆ ಮುಂದೆ ಬರಬೇಕು. ಬಂದಾಗ ಅವಾಗ ಮತ್ತೆ ಪ್ರೊಕ್ಯೂರ್ಮೆಂಟ್ ಎಲ್ಲ ಈಸಿ ಆಗುತ್ತೆ, ಮತ್ತು ಎಷ್ಟು ಆಂಟಿಸಿಪೇಟ್ ಇರುತ್ತೆ ಅಷ್ಟು ಪ್ರಮಾಣ ಬರುತ್ತೆ. ಇಲ್ಲ ಇದ್ರೆ ಮುಂದಿನ ಹಂಗಾಮಿಗೆ ಮತ್ತೆ ಆ ತಳಿಯ ಬೀಜ ಸಪ್ಲೈ ಮಾಡ್ಲಿಕ್ಕೆ ಬೀಜನೇ ಇರಲ್ಲ. ಹೌದು, ಹಂಗಾಗಿ ಅವಾಗ ಮತ್ತೆ ಎಲ್ಲ ಬೇರೆ ಬೇರೆ ಎಲ್ಲ ಬೀಜಗಳು ಬಂದು ಎಲ್ಲ ಸಮಸ್ಯೆಗಳು ಉಂಟಾಗಬಹುದು. ಒಳ್ಳೇದು ಗುರುಬಸವರಾಜ್ ಅವರೇ, ಬೀಜ ಉತ್ಪಾದನೆ ಮಾಡೋದು ಒಂದು ಪವಿತ್ರವಾದಂಥ ಕೆಲಸ, ಒಂದು ಪೂಜ್ಯನೀಯವಾದಂಥ ಕೆಲಸ ಅಂತ ಹೇಳ್ಬೋದು. ರೈತರಿಗೆ ಒಳ್ಳೆ ಬೀಜ ಕೊಡಬೇಕು, ಒಳ್ಳೆ ಬೀಜವನ್ನು ಉತ್ಪಾದನೆ ಮಾಡುವ ರೈತ ಖಂಡಿತವಾಗಲೂ ನೂರಾರು ರೈತರಿಗೆ ಒಳ್ಳೆ ಸೇವೆಯನ್ನು ಮಾಡ್ತಾನಂತಕ್ಕಂಥ ವಿಚಾರ. ಈ ಒಂದು ಸಂದರ್ಭದಲ್ಲಿ ಬೀಜೋತ್ಪಾದನೆಯನ್ನು ಮಾಡುವಂಥ ರೈತರಿಗೆ, ವಿಶೇಷವಾಗಿ ತೊಗರಿ ಇರ್ಬೋದು, ಕಡಲೆ ಇರ್ಬೋದು, ಅಥವಾ ಭತ್ತ ಇರ್ಬೋದು, ಈ ರೈತರಿಗೆ ಏನು ಕಿವಿ ಮಾತನ್ನು ಹೇಳ್ತೀರಿ? ಒಳ್ಳೆ ಬೀಜವನ್ನು ಕೊಡೋದ್ರಿಂದ ಅವರಿಗೆ ಯಾವ ರೀತಿ ಒಂದು ಲಾಭ ಇದೆ ಅಂತಕ್ಕಂಥದ್ದು. ಬೀಜೋತ್ಪಾದನೆ ಮಾಡತಕ್ಕಂಥ ರೈತರಿಗೆ ನನ್ನ ಒಂದು ಕಿವಿ ಮಾತು ಅಂತಂದ್ರೆ, ಇದನ್ನ ನೀವು ಕಮರ್ಷಿಯಲ್ ಆಗಿ ನೋಡಬೇಡಿ. ಹೌದೌದು. ಯಾಕೆ ಅಂತಂದ್ರೆ ಇದು ಒಂದು ಸಮಾಜ ಸೇವೆ ತಿಳ್ಕೊಳ್ರಿ. ನೀವು ರೈತರಿಗೆ ಒಂದು ಸೇವೆ ಮಾಡ್ತಾರೆ. ಈಗ ನೀವು ಒಬ್ಬ ರೈತ ಬೆಳ್ಕೊಟ್ರೆ ನೀವು ಬೆಳೆದಂತ ಒಂದು ಉತ್ಪನ್ನ ಸಾವಿರಾರು ಜನಕ್ಕೆ ಹೋಗುತ್ತೆ. ಆನಂತರ ಅಲ್ಲಿ ಒಳ್ಳೆ ಉತ್ತಮ ಮಟ್ಟದ ಬಿತ್ತನೆ ಬೀಜ ಹೋಯ್ತಂದ್ರೆ ಅಲ್ಲಿ ಉತ್ಪಾದನೆ ಜಾಸ್ತಿ ಆಗುತ್ತೆ. ಆದ ಕಾರಣ ನಿಮಗೆ ಒಂದು ವೇಳೆ ಬೀಜ ಸರೆಂಡರ್ ಮಾಡೋ ಸಮಯದಲ್ಲಿ ಏನಾದರೂ ರೇಟ್ ಕಡಿಮೆ ಇದ್ರೂ ಕೂಡ ಆ ರೇಟ್ ಅನ್ನ ನಿಮ್ಮ ಬೀಜೋತ್ಪಾದಕರು ಮುಂದೆ ಇನ್ಸೆಂಟಿವ್ ಅಂತ ಹೇಳಿ ಕೊಡ್ತಾರೆ. ದಯಮಾಡಿ ಅದಕ್ಕಾಗಲಿ ನಾನು ಏನು ಬೇಡ್ಕೊಳ್ತೀನಿ ಬೀಜೋತ್ಪಾದನೆ ಮಾಡೋ ರೈತರಲ್ಲಿ ಅಂದ್ರೆ, ನೀವು ಬರೇ ರೇಟ್ ಅಷ್ಟೇ ನೋಡಿಕೊಂಡು ನೀವು ಅದನ್ನು ನೀವು ಹೊರಗಡೆ ಮಾರೋದು ಆತರ ದಯಮಾಡಿ ಮಾಡಬೇಡ್ರಿ. ನಿಮ್ಗೆ ಯಾರು ಬೀಜೋತ್ಪಾದನೆ ಕೊಟ್ಟಿರ್ತಾರೆ ಆ ಬೀಜೋತ್ಪಾದಕರಿಗೆ ವಾಪಸ್ ಕೊಡ್ರಿ. ಮುಂದಿನ ದಿನಗಳಲ್ಲಿ ಅವರು ನಿಮಗೆ ಲಾಸ್ ಆಗಲಾರದ ರೀತಿ ಇನ್ಸೆಂಟಿವ್ಸ್ ಅಥವಾ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ, ಖಂಡಿತವಾಗಿ ಕೊಡ್ತಾರೆ. ಆದ ಕಾರಣ ದಯಮಾಡಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತೇಳಿ ಈ ವಿಷಯದಲ್ಲಿ ನಾನು ಕೇಳ್ಕೊಡ್ತೀನಿ. ಯಾಕಂದ್ರೆ ದುಡ್ಡು ಬೇಕು ನಿಜ, ದುಡ್ಡಿಲ್ಲದೆ ಏನು ನಡೆಯಲ್ಲ. ಆದ್ರೆ ಸ್ವಲ್ಪ ಈ ವಿಷಯದಲ್ಲಿ ತಾಳ್ಮೆ ಬೇಕು ಅಂತ ನಾನು. ತಾಳ್ಮೆನೂ ಬೇಕು, ಸ್ವಲ್ಪ ಲಾಭನೂ ಬೇಕಾಗುತ್ತೆ ರೈತರಿಗೆ. ಉತ್ಪಾದನಾ ಸಂಸ್ಥೆಯವರು ಸಹ ರೈತರಿಗೆ ಒಳ್ಳೆ ಒಂದು ಬೆಲೆಯನ್ನು ಕೊಡ್ಲಿಕ್ಕೆ ಮುಂದೆ ಬಂದಾಗ ರೈತರು ಖಂಡಿತವಾಗಿ ಹೊರಗಡೆ ಮಾರೋದಿಲ್ಲ. ಬೀಜ ಉತ್ಪಾದನೆ ಕಷ್ಟಪಟ್ಟು ಮಾಡಿರ್ತಾರೆ, ಯಾಕಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಮಾಡಬಾರದು ಒಂದು ಇರುತ್ತೆ ಅವರಲ್ಲಿ ಭಾವನೆ. ಆಕ್ಚುಲಿ ಪ್ರತಿ ವರ್ಷ ಬೀಜೋತ್ಪಾದನೆ ಮಾಡತಕ್ಕಂತ ಅದು ರೇಟ್ ಹೆಚ್ಚಿರಲಿ ಕಡಿಮೆ ಇರಲಿ ತಂದು ಕೊಡ್ತಾರೆ. ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಹೊಸ ರೈತರು ಆಡ್ ಆಗಿರ್ತಾರೆ ಆ ವರ್ಷ, ಅವರಿಗೆಲ್ಲ ಒಂಥರ ಇನ್ನು ಇದು ಆಂಟಿಕ್ವಿಟಿ ಕೊಡ್ಬೇಕಾ ಬೇಡ ಕೊಡ್ಬೇಕಾ ಬೇಡ, ಅಥವಾ ಮುಂದೆ ದುಡ್ಡು ಹೆಚ್ಚಿಗೆ ಕೊಡ್ತಾರೋ ಇಲ್ವೋ ಅನ್ನೋದು ಇರ್ತದೆ. ಹಂಗಾಗಿ ಅವರು ಹಳೆ ರೈತರಿಗೆ ಎಲ್ಲ ನಮ್ಮ ಹತ್ರ ಅಂಡ ಶೇಕಡ 100%-100% ಬರ್ತಾರೆ. ಅದೇ ರೀತಿ ಹೊಸಬರು ಕೂಡ ತಾಳ್ಮೆ ತಗೊಂಡು ಸ್ವಲ್ಪ ವಾಪಸ್ ಬೀಜ ಕೊಟ್ರೆ ಮುಂದಿನ ರೈತರಿಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ಉತ್ತಮ ಗುಣಮಟ್ಟದ ಬೀಜ ಇದ್ರೆ ಮುಂದೆ ಇಳುವರಿ ಕೂಡ ಚೆನ್ನಾಗಿ ಬರ್ತದೆ. ಆದ ಕಾರಣ ದಯಮಾಡಿ ಬೀಜೋತ್ಪಾದನೆ ಮಾಡಿದಂತ ರೈತರು ವಾಪಸ್ಸು ಬೀಜೋತ್ಪಾದಕರಿಗೆ ಸರೆಂಡರ್ ಮಾಡ್ರಿ ಅಂತೇಳಿ ನನ್ನ ಒಂದು ಮನವಿ. ಒಳ್ಳೇದು ಜಿ ಎಂ ಗುರುಬಸವರಾಜ್ ಅವರು, ಇದುವರೆಗೆ ಕರ್ನಾಟಕ ರಾಜ್ಯ ಬೀಜ ಪ್ರಮಾಣೀಕರಣ ಸಂಸ್ಥೆ ಅಂದ್ರೆ ಏನು, ಹೇಗೆ ಕೆಲಸ ಮಾಡಿದೆ ಅಂತಕ್ಕಂಥದ್ದು, ಜಿಲ್ಲೆಯಲ್ಲಿ ಏನೇನು ಬೀಜೋತ್ಪಾದನಾ ಚಟುವಟಿಕೆಗಳು ನಡೆದಿದ್ದಾವೆ, ಯಾವ ರೀತಿ ನಡೆದಿದ್ದಾವೆ ಅಂತಕ್ಕಂಥ ವಿಚಾರ, ಒಳ್ಳೆಯ ಶುದ್ಧ ಬೀಜ ಉತ್ಪಾದನೆ ಮಾಡಲಿಕ್ಕೆ ಏನು ಒಂದು ಇನ್ಸ್ಪೆಕ್ಷನ್ ಇರಬಹುದು ಅಥವಾ ನಿರೀಕ್ಷಣೆಗಳು ಯಾವ ರೀತಿ ಮಾಡ್ತಾ ಇರ್ತೀರಿ ಅಂತಕ್ಕಂಥ ವಿಚಾರ ಹಂಚಿಕೊಂಡಿದ್ದೀರಿ. ರೈತರು ನೀವು ಹೇಳಿದಂಗೆ ಬೀಜೋತ್ಪಾದನೆ ಒಂದು ಕಾರ್ಯ ಅತ್ಯಂತ ಪವಿತ್ರವಾದದ್ದು, ಮತ್ತು ಒಂದು ಸಮಾಜ ಸೇವೆ ಕಾರ್ಯ, ರೈತರ ಸೇವೆ ಕಾರ್ಯ. ಉತ್ಪಾದನೆ, ಒಳ್ಳೆಯ ಉತ್ಪಾದನೆಯನ್ನು ನಮ್ಮ ರೈತರು ಬೀಜೋತ್ಪಾದನೆಯನ್ನು ಮಾಡಿ ಒಳ್ಳೆ ಬೀಜವನ್ನು ಕೊಡಲಿಕ್ಕೆ ಮುಂದೆ ಬರಲಿ ಅಂತೇಳೋಣ. ಸರ್ಕಾರಗಳು ಸಹ ಬೀಜೋತ್ಪಾದನೆಯನ್ನು ಮಾಡುವಂಥ ರೈತರಿಗೆ, ಜಿಲ್ಲೆಯಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು, ಬೀಜೋತ್ಪಾದನೆಯನ್ನು ಮಾಡುವಂಥ ರೈತರಿಗೆ ವಿಶೇಷವಾದಂಥ ದರವನ್ನು ಕೊಟ್ಟು ಒಳ್ಳೆ ರೀತಿಯಿಂದ ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಖಂಡಿತ ರೈತರು ಒಳ್ಳೆ ಬೀಜೋತ್ಪಾದನೆಯನ್ನು ಮಾಡಿಕೊಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರಗಳು ಸಹ ಇಂಥ ವಿಚಾರವನ್ನು ಗಮನಿಸಿ ಇದರ ಬಗ್ಗೆ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ಳಲಿ ಅಂತ ಹೇಳೋಣ. ಇದುವರೆಗೆ ವಿಚಾರವನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೀಜ ಪ್ರಮಾಣದ ಪ್ರಾಮುಖ್ಯತೆ ಮತ್ತು ಕರ್ನಾಟಕ ಬೀಜ ಪ್ರಮಾಣ ಸಂಸ್ಥೆಯ ಕಾರ್ಯಚಟುವಟಿಕೆ ಕುರಿತು ಉಪನಿರ್ದೇಶಕರಾದ ಜೈಎಂ ಗುರುಬಸವರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದರೆ, ಸಂದರ್ಶಿಸಿದವರು ಡಾ ವಿಜಿ ಬಾವಲತಿ ಇವರು. ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಈಗ ಕೇಳಿ ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ ಕೇಂದ್ರ ಸರ್ಕಾರದ ಪಿಡಿಎಂಸಿ ಯೋಜನೆ ಕುರಿತು ಮಾಹಿತಿಯನ್ನ. ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ. ಪ್ರತಿ ಹೊಲಕ್ಕೆ ಸಿಗುತ್ತಿದೆ ನೀರು. ಇದು ನವಭಾರತದ ಯಶೋಗಾಥೆ. ಬೆಳೆಯ ಅಧಿಕ ಇಳುವರಿಗೆ ಬೀಜ ರಸಗೊಬ್ಬರದ ಜೊತೆಗೆ ನೀರು ಕೂಡ ಪ್ರಮುಖ ಅಂಶವಾಗಿದೆ. ನೀರಿನ ಸಮರ್ಥ ಬಳಕೆ ಕೇವಲ ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದಷ್ಟೇ ಅಲ್ಲ, ಉತ್ಪಾದನೆ ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನಕ್ಕೆ ಸಹಕಾರಿಯಾಗಿದೆ. ಆದ್ದರಿಂದ ಅಷ್ಟೇ ನೀರಿನಿಂದ ಬಹುದಿನದವರೆಗೆ ನೀರಾವರಿ ಮತ್ತು ಹೆಚ್ಚಿನ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸಲು ಸಾಧ್ಯವಿದೆ. ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನೇತೃತ್ವದಲ್ಲಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ 2015-16 ಸಾಲಿನಲ್ಲಿ

ಗರಿಷ್ಠ 40, ಕನಿಷ್ಠ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 77, ಕನಿಷ್ಠ 28% ಆರ್ದ್ರತೆ ಇದ್ದು ಗಾಳಿ ವೇಗ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಮುಂದಿನ ವಾರ ಮುಂಗಾರು ಮಳೆ ಪ್ರಾರಂಭವಾಗಲಿದ್ದು ಹಸಿ ಮಳೆ ಆದೊಡನೆ ಮುಂಗಾರು ಬೆಳೆಗಳಾದ ಹೆಸರು, ಗೋವಿನ ಜೋಳ, ಬಿಟಿ ಹತ್ತಿ, ತೊಗರಿ, ಸಜ್ಜೆ, ಎಳ್ಳು, ಸಾವೆ ಹಾಗೂ ಶೇಂಗಾ ಬಿತ್ತನೆಯನ್ನು ಆದ್ಯತೆಯ ಮೇರೆಗೆ ಮಾಡಬಹುದು. ಇನ್ನು ರೈತ ಬಾಂಧವರಿಗೆ ತಿಳಿಯಪಡಿಸುವುದೇನೆಂದರೆ ತಮ್ಮಲ್ಲಿರುವ ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ವಿವಿಧ ರೀತಿಯ ಅರಣ್ಯ ಸಸಿಗಳಾದ ಹುಣಸೆ, ಬಿದಿರು, ಹಲಸು, ಸಾಗವಾನಿ, ನೇರಳೆ, ಸುಬಾಬುಲ್, ಸೀತಾಫಲ ಹಾಗೂ ಬಾರೆಹಣ್ಣು ಬೆಳೆಯುವುದರಿಂದ ರೈತ ಬಾಂಧವರು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸಬಲೀಕರಣ ಹೊಂದುವುದಲ್ಲದೆ ಸುಸ್ಥಿರ ಬದುಕಿಗೆ ಇದು ತುಂಬ ಸಹಕಾರಿ ಆಗ್ತದೆ. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಹಾಗೂ ಇತರೆ ಪರಿಕರಗಳನ್ನು ರೈತ ಬಾಂಧವರು ಸಂಗ್ರಹಿಸಿ ಇಟ್ಕೋಬೇಕು. ಇನ್ನು ತೊಗರಿಯನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ತಳಿಗಳ ಕುರಿತು ತಿಳ್ಕೋಬೇಕಪ್ಪ ಅಂತಂದರೆ TS3R, GRG 811, BSMR 736 ಈ ತಳಿಗಳು ಸೂಕ್ತವಾಗಿವೆ. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮ ಜೈವಿಕ ಪೀಡಿನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಹೆಸರು ಬಿತ್ತನೆಗೆ BGS 9 ತಳಿ ಸೂಕ್ತವಾಗಿದ್ದು ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜವನ್ನು ಬಳಸಬೇಕು. ಇನ್ನು ಬೀಜೋಪಚಾರದ ಕುರಿತು ರೈತ ಬಾಂಧವರಿಗೆ ಮಾಹಿತಿ ಹೇಳಬೇಕಪ್ಪ ಅಂತಂದರೆ 200 ಗ್ರಾಂ ರೈಜೋಬಿಯಂ, ರಂಜಕ ಕರಗಿಸುವ ಗೊಬ್ಬರ 500 ಗ್ರಾಂ, ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು, ಸಾರಜನಕ 10, ರಂಜಕ 20 ಕೆಜಿಯನ್ನು ಬಿತ್ತುವ ಸಮಯದಲ್ಲಿ ಕೊಡಬೇಕು. ಇನ್ನು 8 ಕೆಜಿ ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ಕೊಡಬೇಕು. ಕಳೆಗಳನ್ನು ನಿಯಂತ್ರಣ ಮಾಡುವಲ್ಲಿ ಬಿತ್ತನೆ ಪೂರ್ವ ಹಾಗೂ ಬಿತ್ತನೆಯಾದ ಮರುದಿನ 1.3 ಲೀಟರ್ ಪೆಂಡಿಮಿಥಾಲಿನ್, 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮಿಕಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಿ. ಕುರಿಗಳಿಗೆ ಕರುಳು ಬೇನೆ, ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿಸಿಕೊಂಡಿರದಿದ್ದರೆ ತಕ್ಷಣ ರೈತ ಬಾಂಧವರು ರೋಗದ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಹಾಕಿಸಿ. ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಆಗಾಗ್ಗೆ ಕೋಳಿ ಹಿಕ್ಕೆಯನ್ನು ತೆಗೆದುಹಾಕಬೇಕು. ಇದರಿಂದ ಅಮೋನಿಯಾ ಶೇಖರಣೆಯಾಗುವುದನ್ನು ತಪ್ಪದೆ. ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದಿ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳ್ಕೋಬಹುದು. ಇನ್ನು ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದ ಸ್ಥಳದಲ್ಲಿ ಕಟ್ಟಬೇಕು. ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ರೈತ ಬಾಂಧವರು ಹಸು, ಎಮ್ಮೆ, ಎತ್ತುಗಳಿಗೆ ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆ ರೋಗದ ಲಸಿಕೆಯನ್ನು ಹಾಕಿಸಿ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ಕುಷ್ಟಗಿಯ ವಿವಿಧ ಕಲಾವಿದರಿಂದ ಚೌಡಿಕೆ ಪದಗಳನ್ನು. ಅಷ್ಟರ ನಗ ಬಾಳ ದೃಷ್ಟ ರೇಣುಕ ದೇವಿ ಎಷ್ಟು ಹೇಳಲವ್ವ ನಿನ್ನ ಪಾರೆ ಪಾರೆ, ಎಲ್ಲವೂ ಎಷ್ಟು ಹೇಳಲವ್ವ ನಿನ್ನ ಪಾರೆ ಪಾರೆ, ಎಷ್ಟು ಹೇಳಲವ್ವ ನಿನ್ನ ಪಾರೆ ಪಾರೆ, ಎಲ್ಲವೂ ಎಷ್ಟು ಹೇಳಲವ್ವ ನಿನ್ನ ಪಾರೆ ಪಾರೆ, ಎಲ್ಲವೂ ಎಷ್ಟು ಹೇಳಲವ್ವ ನಿನ್ನ ಪಾರೆ ಪಾರೆ, ನನ್ನವು ಎಷ್ಟು ಹೇಳಲವ್ವ ನನ್ನ ಪಾರೆ ಪಾರೆ, ಎಲ್ಲವೂ ಎಷ್ಟು ಎಲ್ಲವೂ ಎಷ್ಟು ಹೇಳಲವ್ವ ನಿನ್ನ ಪಾರಿ ಪಾರಿ, ಜಾನೋ ಗೌಡರ ಕೊಡಿ ನಮೇಲೆ ಮೇಲನ್ನುವಾಗ ಮುಂಚಾಯಾರವ್ವ ನಮ್ಮ ಜೇಡೆ ಜೇಡೆ, ಎಲ್ಲವೂ ಮುಂಚಾಯಾರವ್ವ ನಮ್ಮ ಜೇಡೆ ಜೇಡೆ, ಮುಂಚಾಯಾರವ್ವ ನಮ್ಮ ಜೇಡೆ ಜೇಡೆ, ಎಲ್ಲವೂ ಮುಂಚಾಯಾರವ್ವ ನಮ್ಮ ಜೇಡೆ ಜೇಡೆ, ನಮ್ಮ ಮುಂಚ ಏರ್ಯಾರವ್ವ ನಮ್ಮ ಜೇಡೆ ಜೇಡೆ, ಹೊಲಿಗೆ ಮುಂಚ ಏರ್ಯಾರವ್ವ ತಮ್ಮ ಜೇಡೆ ಜೇಡೆ, ಮುಂಚ ಏರ್ಯಾರವ್ವ ತಮ್ಮ ಜೇಡೆ ಜೇಡೆ, ನಮ್ಮ ಮುಂಚ ಏರ್ಯಾರವ್ವ ತಮ್ಮ ಜೇಡೆ ಜೇಡೆ. ಚಕ್ಕ ಚೌಕ ಕೊಟ್ಟದೇ ನಾಲ್ಕೋದಕ್ಕೂ ಸವ ಮಾಡಿ ಒಕ್ಕಳದೇವಿ ಕಾಲ ಮುಂದ ಮಾಡಿ ಮಾಡಿ, ಎಲ್ಲವೂ ಒಕ್ಕಳದೇವಿ ಕಾಲ ಮುಂದ ಮಾಡಿ ಮಾಡಿ, ಒಕ್ಕಳದೇವಿ ಕಾಲ ಮುಂದ ಮಾಡಿ ಮಾಡಿ, ಎಲ್ಲವೂ ಒಕ್ಕಳದೇವಿ ಕಾಲ ಮುಂದ ಮಾಡಿ ಮಾಡಿ, ಹೊಲಿಗೆ ಒಕ್ಕಳದೇವಿ ಕಾಲ ಮುಂದ ಮಾಡಿ ಮಾಡಿ, ನಮ್ಮ ಒಕ್ಕಳದೇವಿ ಕಾಲ ಮುಂದ ಮಾಡಿ ಮಾಡಿ, ಒಕ್ಕಳದೇವಿ ಕಾಲ